ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಇಂದಿನ ಕಿಸಾನ ವಾಣಿ ಕಾರ್ಯಕ್ರಮದಲ್ಲಿ ಇದೀಗ ಕೇಳಿ ಕ್ಯಾನ್ಸರ್ ಚಿಕಿತ್ಸೆಯ ನೂತನ ವಿಧಾನಗಳು. ಈ ಕುರಿತು ಕ್ಯಾನ್ಸರ್ ತಜ್ಞರಾದ ಡಾ ಪ್ರಶಾಂತ್ ಡಿ ಅವರೊಂದಿಗೆ ಸಂದರ್ಶನ. ಶ್ರೋತೃಗಳೇ, ಈಗ ನಮ್ಮ ಜೊತೆ ಕ್ಯಾನ್ಸರ್ ತಜ್ಞರಾಗಿರುವಂತಹ ಡಾಕ್ಟರ್ ಪ್ರಶಾಂತ್ ಬಿ ಅವರಿದ್ದಾರೆ. ಮುಖ್ಯವಾಗಿ ಇವತ್ತಿನ ದಿವಸಗಳಲ್ಲಿ ಇರುವಂತಹ ಕ್ಯಾನ್ಸರ್ ಯಾವ ರೀತಿಯಲ್ಲಿ ಅದು ಜನರಲ್ಲಿ ಬರುತ್ತದೆ, ಮತ್ತೆ ಈ ಕ್ಯಾನ್ಸರ್ಗೆ ಯಾವ ರೀತಿಯ ಹೊಸ ಹೊಸ ವಿಧಾನಗಳ ಒಂದು ಚಿಕಿತ್ಸೆ ಇದೆ ಅನ್ನುವುದನ್ನ ನಾವು ಅವರನ್ನ ಕೇಳಿ ತಿಳಿಯೋಣ. ನಮಸ್ಕಾರ ಡಾಕ್ಟ್ರಿ. ನಮಸ್ಕಾರ ಡಾಕ್ಟ್ರಿ. ಈಗ ಕ್ಯಾನ್ಸರ್ ಅನ್ನುವಂತಹ ಒಂದು ಶಬ್ದ ಬಹಳ ಸಾಮಾನ್ಯವಾಗಿ ಈಗ ಕೇಳಿ ಬರ್ತಾ ಇದೆ. ಮೊದಲಾದ್ರೆ ಬಹಳ ಕಡಿಮೆ ಜನರಲ್ಲಿ ಕೇಳ್ತಾ ಇದ್ದಂತಹ ಒಂದು ವಿಷಯ ಇದು. ಈಗ ಈ ಕ್ಯಾನ್ಸರ್ನಲ್ಲಿ ಬೇರೆ ಬೇರೆ ವಿಧಗಳನ್ನು ಕೂಡ ನಾವು ಕೇಳ್ತೇವೆ. ಸಾಮಾನ್ಯವಾಗಿ ಬರುವಂತಹ ಕ್ಯಾನ್ಸರ್ ಕಾಯಿಲೆ ಅದು ಯಾವುದು? ಈಗ ಕ್ಯಾನ್ಸರ್ ಅಂತ ಹೇಳಿದ್ರೆ ಬೇಸಿಕಲಿ ನಾವು ಮೂಲಭೂತವಾಗಿ ನೋಡಿದ್ರೆ ಏನು ಅಂತ ಹೇಳಿದ್ರೆ, ನಮ್ಮ ದೇಹದಲ್ಲಿರುವ ಪ್ರತಿಯೊಂದು ಜೀವಕೋಶವು ಒಂದು ಸರ್ಟನ್ ಟೈಮ್ ಲಿಮಿಟ್ ಆದ್ಮೇಲೆ ಅದು ಸತ್ತು ಹೋಗ್ಬೇಕು, ಹೊಸ ಜೀವಕೋಶ ಉತ್ಪತ್ತಿ ಆಗ್ಬೇಕು. ಆದ್ರೆ ಈ ಕ್ಯಾನ್ಸರ್ ಆಗುವಾಗ ಏನಾಗ್ತದೆ ಅಂತ ಹೇಳಿದ್ರೆ, ಆ ಜೀವಕೋಶ ಸಾಯುವುದಿಲ್ಲ, ಅದಕ್ಕೆ ಒಂಥರ ಅಮರತ್ವ ಬರ್ತದೆ. ಅದು ಒಂದು ಜೀವಕೋಶ ಇದ್ದದ್ದು ಎರಡು ಆಗ್ತದೆ, ಎರಡು ಇದ್ದದ್ದು ನಾಲ್ಕು ಆಗ್ತದೆ, ನಾಲ್ಕು ಇದ್ದದ್ದು ಎಂಟು ಆಗ್ತದೆ, ಹೀಗೆ ಡಬಲ್ ಆಗ್ತಾ ಹೋಗ್ತದೆ. ಅದು ಯೂಸ್ಲೆಸ್ ಜೀವಕೋಶ ಮಾತ್ರ ಅಲ್ಲ, ಅದು ಬಂದು ನಮ್ಮ ದೇಹಕ್ಕೆ ಡ್ಯಾಮೇಜ್ ಮಾಡುವಂತ ಜೀವಕೋಶಗಳು. ಸೊ ಈ ಅಬ್ನಾರ್ಮಲ್ ಜೀವಕೋಶಗಳು ಎಲ್ಲೆಲ್ಲಿ ಉತ್ಪತ್ತಿ ಆಗಿದೆಯೋ ಆ ಅಂಗಗಳ ಹೆಸರನ್ನ ಹಿಡ್ಕೊಂಡು ಕ್ಯಾನ್ಸರ್ ಅಂತ ಹೇಳ್ತೇವೆ. ಫಾರ್ ಎಕ್ಸಾಂಪಲ್, ಶ್ವಾಸಕೋಶದ ಕ್ಯಾನ್ಸರ್ ಅಂತ ಹೇಳಿದ್ರೆ ಈ ಶ್ವಾಸಕೋಶದಲ್ಲಿ ಅಬ್ನಾರ್ಮಲ್ ಜೀವಕೋಶಗಳು ಉತ್ಪತ್ತಿ ಆಗ್ತಾ ಇದೆ. ಜಠರದ ಕ್ಯಾನ್ಸರ್, ಹಾಗೆ ಮೂಳೆಯ ಕ್ಯಾನ್ಸರ್ ಇರಬಹುದು, ಅಥವಾ ಈಗ ಹೆಂಗಸರಲ್ಲಿ ಆದರೆ ಬ್ರೆಸ್ಟ್ ಕ್ಯಾನ್ಸರ್ ಅಂತ ಹೇಳ್ತೇವೆ. ಬೇರೆ ಬೇರೆ ಅಂಗಗಳಲ್ಲಿ ಬರ್ತದೆ. ನಾವೀಗ ಕಾಮನ್ ಆಗಿ ನೋಡೋದಾದ್ರೆ ಗಂಡಸರಲ್ಲಿ ಒಂದು ಶ್ವಾಸಕೋಶದ ಕ್ಯಾನ್ಸರ್, ಇನ್ನೊಂದು ಅನ್ನಾಂಗ ವ್ಯೂಹ ಏನಿರ್ತದೆ, ಜಠರ ಅಥವಾ ಸಣ್ಣ ಕರುಳಿಗಿಂತ ಹೆಚ್ಚು ದೊಡ್ಡ ಕರುಳು, ಅದರಲ್ಲಿ ಬರುವಂತ ಕ್ಯಾನ್ಸರ್ಗಳು. ಹಾಗೆ ಈ ಮೂತ್ರನಾಳದ ಮೇಲೆ ಒಂದು ಪ್ರಾಸ್ಟೇಟ್ ಅಂತ ಹೇಳುವಂತ ಒಂದು ಗ್ರಂಥಿ ಇರ್ತದೆ. ಸೊ ಅದರಲ್ಲಿ ಬರುವಂತ ಕ್ಯಾನ್ಸರ್ ಕಾಮನ್ ಆಗಿ ಕಂಡು ಬರ್ತದೆ. ಹೆಂಗಸರಲ್ಲಿ ಆಗುವಾಗ ಸ್ವಲ್ಪ ಡಿಫರೆಂಟ್ ಆಗಿರ್ತದೆ, ಅವರಲ್ಲಿ ಶ್ವಾಸಕೋಶದ ಕ್ಯಾನ್ಸರ್ನ ಅಂಶ ಕಡಿಮೆ ಇರ್ತದೆ. ಅದೇ ಬ್ರೆಸ್ಟ್ ಕ್ಯಾನ್ಸರ್, ಸ್ತನದ ಕ್ಯಾನ್ಸರ್ ಇರಬಹುದು, ಅಥವಾ ಗರ್ಭಕೋಶದ ಕ್ಯಾನ್ಸರ್ ಹೆಚ್ಚು ಕಾಮನ್ ಆಗಿ ಕಂಡು ಬರ್ತದೆ. ಈಗ ಒಂದು ಪ್ರಶ್ನೆ, ಈ ಹೆಂಗಸರಲ್ಲಿ ಬರುವಂತಹ ಈ ಕ್ಯಾನ್ಸರ್ಗಳು ಗಂಡಸರಲ್ಲಿಯೂ ಬರ್ತದ? ಹೌದು, ಅಂದ್ರೆ ಹೆಂಗಸರಲ್ಲಿ ಇರುವ ಆರ್ಗನ್ಗಳು ಯಾವುದು ಗಂಡಸರಲ್ಲಿ ಇರ್ತದೆ ಅದರಲ್ಲಿ ಬರಬಹುದು. ಯಾಕೆಂದ್ರೆ ಸ್ತನದ ಕ್ಯಾನ್ಸರ್, ಈಗ ಗಂಡಸರಲ್ಲಿ ಸ್ತನ ಅಂತ ಹೇಳುವಂತದ್ದು ರುಡಿಮೆಂಟರಿ ಆದ್ರೂ ಇದೆ. ಸೊ ಇದರಲ್ಲಿ ಕ್ಯಾನ್ಸರ್ ಬರಬಹುದು. ಆಕ್ಚುಲಿ ಅದು ಗಂಡಸರಲ್ಲಿ ಸ್ತನದ ಕ್ಯಾನ್ಸರ್ ಬಂದ್ರೆ ಅಲ್ಲಿ ಆ ಸ್ತನದ ಟಿಶ್ಯೂ ಇರುವಂತದ್ದು ಬಹಳ ಕಡಿಮೆ ಆದ ಕಾರಣ ಅದು ಬಹಳ ಬೇಗ ಬೇರೆ ಕಡೆಗೆ ಸ್ಪ್ರೆಡ್ ಆಗ್ತದೆ, ಹೆಚ್ಚು ವ್ಯಾಪಕ ಆಗಿ ತೊಂದರೆಯನ್ನು ಕೊಡ್ತದೆ. ಈಗ ಗರ್ಭಕೋಶದ ಕ್ಯಾನ್ಸರ್ ನೋಡಿದ್ರೆ ಅದು ಗಂಡಸರಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿಯಾಗಿ ಪ್ರಾಸ್ಟೇಟ್ ಕ್ಯಾನ್ಸರ್ ಅನ್ನ ನಾವು ಹಿಡಿದ್ರೆ ಅದು ಹೆಂಗಸರಿಗೆ ಬರಲಿಕ್ಕಿಲ್ಲ, ಯಾಕಂತ ಹೇಳಿದ್ರೆ ಹೆಂಗಸರಲ್ಲಿ ಪ್ರಾಸ್ಟೇಟ್ ಅನ್ನೋ ಗ್ರಂಥಿ ಇಲ್ಲ. ಆದ್ರೆ ಹೆಚ್ಚಿನ ಕಾಯಿಲೆಗಳು, ಈಗ ಅನ್ನನಾಳದ ಕಾಯಿಲೆ ಇರಬಹುದು ಅಥವಾ ದೊಡ್ಡ ಕರುಳಿನ ಕ್ಯಾನ್ಸರ್ ಇರಬಹುದು, ಶ್ವಾಸಕೋಶದ ಕ್ಯಾನ್ಸರ್, ಎರಡೂ ಗಂಡಸರಲ್ಲಿಯೂ ಹೆಂಗಸರಲ್ಲಿಯೂ ಕಾಮನ್ ಆಗಿ ಕಂಡು ಬರುವಂತ ಕ್ಯಾನ್ಸರ್ಗಳು. ನೀವು ಹೇಳಿದ್ರಿ ಕ್ಯಾನ್ಸರ್ ಅಂದ್ರೆ ಒಂದು ಜೀವಕೋಶ ಅದು ಅಬ್ನಾರ್ಮಲ್ ಆಗಿ ಅದು ಜಾಸ್ತಿಯಾಗುವಂತಹ ಒಂದು ಪ್ರಕ್ರಿಯೆ. ಹೀಗೆ ಆಗ್ಲಿಕ್ಕೆ ಯಾವುದಾದ್ರೂ ಕಾರಣಗಳುಂಟ? ಅದಕ್ಕೆ ಒಂದು ಇನ್ನೇಟ್ ರೀಸನ್ ಅಂತ ಹೇಳ್ತೇವೆ, ಇನ್ಹೆರೆಂಟ್ ಕಾಸ್ ಅಂತ ಹೇಳ್ತೇವೆ. ಇನ್ಹೆರೆಂಟ್ ಅಂದ್ರೆ ದೇಹದಲ್ಲೇ ಇರುವಂತಹ ತೊಂದರೆಗಳು, ಇನ್ನೊಂದು ಎಕ್ಸ್ಟರ್ನಲ್ ಕಾಸ್ ಅಂತ ಹೇಳ್ತೇವೆ. ಈ ಜೀವಕೋಶಗಳು ಕ್ಯಾನ್ಸರಸ್ ಜೀವಕೋಶಗಳಾಗಿ, ಅಂದ್ರೆ ಬೇಸಿಕಲಿ ಏನು ಅಂತ ಹೇಳಿದ್ರೆ ಈಗ ನಾಯಿಗಳಲ್ಲಿ ರೇಬಿಸ್ ಬಂದಾಗ ಹುಚ್ಚು ನಾಯಿ ಅಂತ ಹೇಳ್ತೇವೆ, ಅದೇ ತರ ಈ ಒಂದು ಜೀವಕೋಶಕ್ಕೂ ಹುಚ್ಚಿ ಹಿಡಿತದೆ. ಅದು ಮಾಮೂಲಾಗಿ ಮಾಡೋ ಕೆಲಸ ಬಿಟ್ಟು ಬೇರೆ ಕೆಲಸ ಮಾಡ್ಲಿಕ್ಕೆ ಶುರು ಮಾಡ್ತದೆ. ಸೊ ಇಂಥ ಒಂದು ಜೀವಕೋಶಗಳ ಬದಲಾವಣೆ ನಮ್ಮೆಲ್ಲರ ದೇಹದಲ್ಲಿ ಪ್ರತಿನಿತ್ಯ ಆಗ್ತಾ ಇರ್ತದೆ, ಅದು ಕಾಮನ್ ಅದು. ಆದ್ರೆ ನಮ್ಮ ದೇಹದಲ್ಲಿ ಒಂದು ಇಮ್ಯೂನ್ ಸರ್ವಿಲೆನ್ಸ್ ಮೆಕ್ಯಾನಿಸಮ್ ಅಂತ ಹೇಳುವಂತ ಒಂದು ರೋಬಸ್ಟ್ ಮೆಕ್ಯಾನಿಸಮ್ ಇರ್ತದೆ. ಅದು ಏನು ಅಂತ ಹೇಳಿ, ಯಾವ ಜೀವಕೋಶಗಳಿಗೆ ಈ ತರ ಹುಚ್ಚು ಹಿಡಿದಿದೆ ಅದನ್ನು ಕಂಡು ಹಿಡಿದು ಆ ಜೀವಕೋಶಗಳನ್ನು ನಾಶ ಮಾಡ್ತದೆ. ಸೊ ಅದು ಪ್ರತಿಯೊಬ್ಬನಲ್ಲಿ ಇರುವಂತ ಒಂದು ಪವರ್. ಸೊ ಆ ಇಮ್ಯೂನ್ ಸರ್ವಿಲೆನ್ಸ್ ಮೆಕ್ಯಾನಿಸಮ್ ಯಾವತ್ತು ಫೇಲ್ ಆಗ್ತದೆ ಆವತ್ತು ಈ ಜೀವಕೋಶಗಳನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಅಲ್ಲಿ ಯಾರು ಇರುವುದಿಲ್ಲ, ಅದು ಅನ್ಕಂಟ್ರೋಲ್ಡ್ ಆಗಿ ಗ್ರೋತ್ ಆಗ್ತದೆ. ಸೊ ಈ ಇಮ್ಯೂನ್ ಸರ್ವಿಲೆನ್ಸ್ ಮೆಕ್ಯಾನಿಸಮ್ ಡಿಫೆಕ್ಟ್ ಆಗುವುದಕ್ಕೆ ಅಥವಾ ಇಮ್ಯೂನ್ ಸರ್ವಿಲೆನ್ಸ್ ಅನ್ನ ಮೆಟ್ಟಿನಿತ್ತು, ಈಗ ನಮ್ಮ ರಕ್ಷಣಾ ಪಡೆಗಳನ್ನೇ ಮೆಟ್ಟಿನಿತ್ತು ನಮ್ಮ ವೈರಿ ನಮಗೆ ಅಟ್ಯಾಕ್ ಮಾಡಿದೆ ಅಂತ ಹೇಳಿದ್ರೆ ಆ ತರವೂ ಆಗುವಂತ ಚಾನ್ಸಸ್ ಇರ್ತದೆ. ಅದು ಯಾವಾಗ ಅಂತ ಹೇಳಿದ್ರೆ ನಮ್ಮಲ್ಲಿ ದುರಭ್ಯಾಸಗಳು ಬಂದಾಗ, ಈಗ ಸ್ಮೋಕಿಂಗ್ ಇರ್ಬೋದು, ಅಥವಾ ಡ್ರಿಂಕ್ಸ್ ಮಾಡೋದಿರ್ಬೋದು, ಡ್ರಗ್ಸ್ ತಗೊಳ್ಳುವಂಥದ್ದು ಇರ್ಬೋದು, ಅಥವಾ ಈಗ ಮಾಡರ್ನ್ ಲೈಫ್ ಸ್ಟೈಲ್ ಇಸ್ ವೆರಿ ಅಪೀಲಿಂಗ್ ಟು ಎವ್ರಿಬಡಿ, ಎಲ್ರಿಗೂ ಮಾಡರ್ನ್ ಲೈಫ್ ಸ್ಟೈಲ್ ಖುಷಿ, ಫಾಸ್ಟ್ ಫುಡ್ಗಳು ಬೇಕು. ಸೊ ಈಗ ನಾವು ನೋಡ್ತೇವೆ ರೋಡ್ ರೋಡ್ ಸೈಡ್ ಅಲ್ಲೆಲ್ಲ ಕಬಾಬ್ಗಳು ಅದು ಇದು ಮಾಡಿ ಮಾರ್ತಾ ಇರ್ತಾರೆ, ಬಹಳ ರುಚಿ ಇರ್ತದೆ ತಿನ್ಲಿಕ್ಕೆ, ಬಟ್ ಸುಟ್ಟ ಹಾಕಿರ್ತಾರೆ. ಆ ಸುಟ್ಟ ಮಾಂಸದ ತುಂಡಿನ ಮೇಲೆ ಆ ಸುಟ್ಟ ಕರಿ ಹಾಗೆ ಇರ್ತದೆ, ಆ ಕರಿಯೊಂದಿಗೆ ಅದನ್ನು ತಿನ್ನುವಂಥದ್ದು ರುಚಿ ಹೆಚ್ಚು ಮಾಡುವಂಥದ್ದು. ಆದ್ರೆ ಆ ಕರಿಯಲ್ಲಿ ಬಹಳವಾದ ಪವರ್ಫುಲ್ ಆದಂತ ಕ್ಯಾನ್ಸರ್ ಉಂಟು ಮಾಡುವಂತ ಕೆಮಿಕಲ್ಸ್ ಗಳಿರ್ತದೆ. ಅಥವಾ ಇನ್ನೇನು ಅಂತ ಹೇಳಿದ್ರೆ ರೇಡಿಯೇಷನ್ ಇರ್ಬೋದು, ಮತ್ತೆ ಇನ್ನು ವಿಷಾನಿಲಗಳು ನಮ್ಮ ಗಾಳಿಯಲ್ಲಿ ಏರ್ ಪೊಲ್ಯೂಷನ್ ಬರುವಂತದ್ದು, ನೀರಿನಲ್ಲಿ ಈಗ ನಮಗೆ ಗೊತ್ತುಂಟು ನಮ್ಮ ಉತ್ತರ ಕೇರಳದಲ್ಲಿ ಪೆರ್ಲಾ ಸೈಡ್ ಅಲ್ಲಿ ಎಂಡೋಸಲ್ಫಾನ್ ಇಂದಾಗಿ ಎಷ್ಟೊಂದು ಜನರು ತೊಂದರೆಗೆ ಒಳಗಾದ್ರು. ಇದೇ ರೀತಿಯಾಗಿ ಬೇರೆ ಬೇರೆ ರೀತಿಯಾದಂತ ಪೆಸ್ಟಿಸೈಡ್ಸ್ ಗಳು ಅದು ನೀರಿಗೆ ಕಲುಷಿತಗೊಂಡು, ಆ ಕಲುಷಿತಗೊಂಡ ನೀರನ್ನು ನಾವು ಕುಡಿದಾಗ ಐದರ್ ಈ ಕೆಮಿಕಲ್ ಗಳು ಒಂದೋ ನಮ್ಮ ಆ ಬಾಡಿಯ ಇಮ್ಯೂನ್ ಸರ್ವಿಲೆನ್ಸ್ ಮೆಕ್ಯಾನಿಸಮ್ ಏನಿದೆ ಅದನ್ನು ಡ್ಯಾಮೇಜ್ ಮಾಡ್ತದೆ, ಅಥವಾ ಈ ಜೀವಕೋಶಗಳನ್ನು ಹೆಚ್ಚು ಬೂಸ್ಟ್ ಮಾಡಿ ಇಮ್ಯೂನ್ ಸರ್ವಿಲೆನ್ಸ್ ಮೆಕ್ಯಾನಿಸಮ್ಗಿಂತಲೂ ಹೆಚ್ಚು ಪವರ್ಫುಲ್ ಆಗಿ ಅದನ್ನು ಬೆಳೆಯಲಿಕ್ಕೆ ಸಹಾಯ ಮಾಡಿಕೊಡ್ತವೆ. ಸೊ ಇದರಿಂದಾಗಿ ಕ್ಯಾನ್ಸರ್ ಬರ್ತದೆ. ಈ ಜೀವಕೋಶಗಳು ಹೆಚ್ಚು ಹೆಚ್ಚಾಗ್ತವೆ ಹೇಳಿದ್ರೆ ಹೆಚ್ಚಾದ್ರಿಂದ ಏನು ತೊಂದರೆ? ಹೆಚ್ಚಾದಾಗ ಏನಾಗ್ತದೆ ಅಂತ ಹೇಳಿದ್ರೆ, ಈಗ ಒಂದು ರೀತಿಯಲ್ಲಿ ಯಾವುದಕ್ಕೂ ಉಪಯೋಗ ಇಲ್ಲದೆ ಇರುವಂತಹ ಒಂದಿಷ್ಟು ಕಸ ಒಂದು ಕಡೆ ಮೂಲೆಯಲ್ಲಿ ಬಿದ್ದಿದ್ರೆ ಏನು ತೊಂದರೆ ಇಲ್ಲ. ಆದರೆ ಏನಾಗ್ತದೆ, ಅದು ಕೊಳತು ಹೋಗುವ ಕಸ ಆಗಿದ್ರೆ ಅಲ್ಲಿ ಬೇರೆ ಬೇರೆ ಕೀಟಾಣುಗಳು ಬೆಳೀತದೆ. ಅದೇ ರೀತಿಯಲ್ಲಿ ಕ್ಯಾನ್ಸರ್ ಆದಾಗ ಕ್ಯಾನ್ಸರ್ ಗಡ್ಡೆಯೊಳಗೆ ಬೇರೆ ಬೇರೆ ಬ್ಯಾಕ್ಟೀರಿಯಾಗಳು ಬಂದು ಅದರಲ್ಲಿ ಜ್ವರ ಬಂದು ಇನ್ಫೆಕ್ಷನ್ ಆಗುವಂಥ ಚಾನ್ಸಸ್ ಇರ್ತದೆ. ಪ್ಲಸ್ ಈ ಕ್ಯಾನ್ಸರ್ ಏನು ಅಂತ ಹೇಳಿದ್ರೆ ಕಸದಾಗೆ ಒಂದು ಮೂಲೆಯಲ್ಲಿ ಕೂತಿರುವುದಿಲ್ಲ. ಅದೇನು ಅಂದ್ರೆ ಅದು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ತದೆ. ಅದಕ್ಕೆ ಸುಮ್ಮನೆ ಕೂತಲ್ಲಿ ಕೂತ್ಕೊಳ್ಳುವ ಅಭ್ಯಾಸ ಇರುವುದಿಲ್ಲ. ಜಾಗದಿಂದ ಜಾಗಕ್ಕೆ ಹೋಗಿ ಅದು ಎಲ್ಲಿ ಹೋಗಿ ಕೂತುಕೊಳ್ತದೆ ಅಲ್ಲಿ ಏನು ಪೋಷಕಾಂಶಗಳಿದೆ ಅದನ್ನೆಲ್ಲ ಹೀರಿಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಆಗ ಈಗ ಹೋಗಿ ಅದು ಕಿಡ್ನಿಯಲ್ಲಿ ಹೋಗಿ ಕೂತಿತ್ತು ಅಂದ್ರೆ ಕಿಡ್ನಿಗೆ ಏನು ರಕ್ತ ಸಪ್ಲೈ ಆಗ್ತಾ ಇದೆ ಅದರಲ್ಲಿ ಬರುವ ಪೋಷಕಾಂಶಗಳನ್ನೆಲ್ಲ ಕ್ಯಾನ್ಸರ್ ಹೇಳ್ಕೊಳ್ತದೆ, ಅದು ಕಿಡ್ನಿಗೆ ಸಿಗುವುದಿಲ್ಲ. ಸೊ ಕಿಡ್ನಿಗೆ ಏಟ್ ಆಗ್ತದೆ, ಮೂಳೆಗೆ ಹೋದಾಗ ಮೂಳೆಗೆ ಏಟ್ ಆಗ್ತದೆ, ಶ್ವಾಸಕೋಶಕ್ಕೆ ಬಂದಾಗ ಶ್ವಾಸಕೋಶಕ್ಕೆ ಏಟ್ ಆಗ್ತದೆ. ಪ್ರತಿಯೊಂದು ಅಂಗಗಳಿಗೆ ಅದು ಪೆಟ್ಟನ್ನು ಕೊಡ್ತಾ ಹೋಗ್ತದೆ. ಮತ್ತೆ ಈ ಜೀವಕೋಶಗಳೇನಿರ್ತದೆ ಅದು ಒಂದು ರೀತಿಯಲ್ಲಿ ನಾವು ಹೇಳುದಾದ್ರೆ ಈ ರಕ್ತ ಬೀಜಾಸುರ ಅಂತ ಹೇಳ್ತೇವೆ. ಅದರದ್ದಾಗಿ ಏನು ರಕ್ತ ಬೀಜಾಸುರನ ಒಂದೊಂದು ಹಣ್ಣು ಎಲ್ಲೆಲ್ಲಿ ಬೀಳ್ತದೆ ಅಲ್ಲಿ ಒಬ್ಬೊಬ್ಬ ರಕ್ತ ಬೀಜಾಸುರ ಹುಟ್ಟುತ್ತಾನೆ ಅಂತ. ಹಾಗೆ ಈ ಕ್ಯಾನ್ಸರ್ನ ಜೀವಕೋಶಗಳು ಎಲ್ಲೆಲ್ಲಿ ಹೋಗ್ತದೆ ಅಲ್ಲೆಲ್ಲ ಅದರದ್ದೇ ಕ್ಲೋನ್ಗಳನ್ನು ಅದೇ ರೀತಿಯ ಜೀವಕೋಶಗಳನ್ನು ಮತ್ತೆ ಉತ್ಪತ್ತಿ ಮಾಡ್ತಾ ಹೋಗ್ತದೆ. ಆಗ ದೇಹದಲ್ಲಿ ಲೆಕ್ಕಕ್ಕಿಂತ ಹೆಚ್ಚು ಈ ಅಬ್ನಾರ್ಮಲ್ ಜೀವಕೋಶಗಳು ಬಂದು ಅವುಗಳು ನಮ್ಮ ದೇಹದ ನಾರ್ಮಲ್ ಏನು ಕಾರ್ಯವೈಖರಿಗಳಿರ್ತದೆ ಅದನ್ನು ತಡೆದು ನಾರ್ಮಲ್ ಆಗಿ ಬಾಡಿ ಫಂಕ್ಷನಿಂಗ್ ಮಾಡ್ಲಿಕ್ಕೆ ಆಗದೇ ಇರುವ ಹಾಗೆ ಮಾಡಿ ನಾರ್ಮಲ್ ಆರ್ಗನ್ಗಳಿಗೆ ಡ್ಯಾಮೇಜ್ ಅನ್ನು ಮಾಡ್ತದೆ. ಅದರಿಂದಾಗಿ ಆ ಡ್ಯಾಮೇಜ್ ಸೀರಿಯಸ್ ಆದಾಗ ಪ್ರಾಣಕಾಪಾಯ ಬರುವಂತ ಚಾನ್ಸಸ್ ಇರ್ತದೆ ಅಂತ ಹೇಳಿದ್ರೆ, ಈ ಅಬ್ನಾರ್ಮಲ್ ಗ್ರೋತ್ ಅನ್ನುವಂಥದ್ದು ನಮ್ಮ ಬೇರೆ ಬೇರೆ ಕಡೆಗೆ ಬೇರೆ ಬೇರೆ ತೊಂದರೆಗಳನ್ನು ಉಂಟು ಮಾಡುತ್ತದೆ ಅನ್ನುವಂಥದ್ದು. ಈಗ ಈ ಕ್ಯಾನ್ಸರ್ ಅನ್ನ ಪತ್ತೆ ಹಚ್ಚುವುದು ಹೇಗೆ? ಓಕೆ, ಈಗ ಕ್ಯಾನ್ಸರ್ನ ಪತ್ತೆ ಹಚ್ಚಲಿಕ್ಕೆ ಅಂತ ಹೇಳಿದ್ರೆ, ಈಗ ಸುಮ್ಮನೆ ಒಬ್ರು ಕೂತಿದ್ದವರಿಗೆ ಹೋಗಿ ನಾನು ಕ್ಯಾನ್ಸರ್ ಉಂಟಾ ಅಂತ ಡಿಟೆಕ್ಟ್ ಮಾಡ್ತೇನೆ ಅಂತ ಹೋದ್ರೆ ಅದು ಹುಚ್ಚುತನ ಆಗ್ತದೆ. ಆತರ ಮಾಡಬಾರದು. ಈಗ ಕ್ಯಾನ್ಸರ್ ಬಗ್ಗೆ ಹೆದರ್ಬೇಕಾದ್ದು ನಿಜ, ಹಾಗೆ ಅಂತ ಹೇಳಿಕೊಂಡು ಅಂತ ಅದು ಫೋಬಿಯಾ ಆಗಬಾರದು. ನನಗೆ ಕ್ಯಾನ್ಸರ್ ಉಂಟಾ ಅಂತ ಹೋಗಿ 3 ತಿಂಗಳಿಗೊಮ್ಮೆ ಹೋಗಿ ಚೆಕಪ್ ಮಾಡಿಸಿಕೊಳ್ಳುವಂಥದ್ದು ಸರಿಯಲ್ಲ. ಜನರಲ್ಲಿ ಪ್ರತಿಯೊಂದು ಕ್ಯಾನ್ಸರ್ಗಳು ಕೂಡ ಅದಕ್ಕೆ ಸರಿಯಾದಂತಹ ರೋಗ ಲಕ್ಷಣಗಳನ್ನು ಕೊಡ್ತವೆ. ಈಗ ಫಾರ್ ಎಕ್ಸಾಂಪಲ್ ಶ್ವಾಸಕೋಶದಲ್ಲಿ ಕ್ಯಾನ್ಸರ್ ಆಯ್ತು ಅಂತ ಹೇಳಿದ್ರೆ ಆ ಪೇಷಂಟ್ಗೆ ಕೆಮ್ಮು ಬರ್ತಾ ಇರ್ತದೆ, ಆಗಾಗ ಕೆಮ್ಮು ಬರ್ತದೆ, ಕೆಮ್ಮಲ್ಲಿ ಕಫ ಬರ್ತದೆ, ಕಫದಲ್ಲಿ ರಕ್ತ ಬರ್ತದೆ, ರಕ್ತ ಬಂದು ಹಾಗೆ ತೂಕ ಕಡಿಮೆ ಆಗ್ತಾ ಹೋಗ್ತದೆ. ಎಷ್ಟೇ ತಿಂದರೂ ಕೂಡ ಫಸ್ಟ್ ಆಫ್ ಆಲ್ ತಿನ್ಲಿಕ್ಕೆ ರುಚಿ ಆಗೋದಿಲ್ಲ, ಹಸಿವೆ ಹೋಗ್ತದೆ, ಹಾಗೂ ಕಷ್ಟಪಟ್ಟು ತಿಂದರೂ ಕೂಡ ದೇಹದ ತೂಕ ಹೆಚ್ಚಾಗೋದ್ರ ಬದಲು ಕಡಿಮೆ ಕಡಿಮೆ ಆಗ್ತಾ ಹೋಗ್ತದೆ, ವೀಕ್ ಆಗ್ತಾ ಹೋಗ್ತಾರೆ. ಇಂಥ ಸಂದರ್ಭ ಇದ್ದಾಗ ಹೋಗಿ ಚೆಕಪ್ ಮಾಡಿಸಬೇಕು. ಹಾಗೆ ಕರುಳಲ್ಲಿ ಈಗ ಕ್ಯಾನ್ಸರ್ ಬಂತು ಅಂತ ಹೇಳಿದ್ರೆ ಆಗಾಗ ಅನಿಮಿಯಾ ಆಗ್ತಾ ಇರ್ತದೆ, ಹಿಮೋಗ್ಲೋಬಿನ್ ಮತ್ತೆ ಕಡಿಮೆ ಆಗ್ತಾ ಇರ್ತದೆ. ಕೆಲವೊಮ್ಮೆ ಏನಾಗ್ತದೆ ಅಂದ್ರೆ ಹೋಗಿ ಬ್ಲಡ್ ಹಾಕಿಸ್ತಾರೆ, 15 ದಿವಸ 20 ದಿವಸ ಆದಾಗ ಪುನಃ ಹಿಮೋಗ್ಲೋಬಿನ್ ಕಡಿಮೆ ಆಗ್ತದೆ, ಪುನಃ ಹೋಗಿ ಬ್ಲಡ್ ಹಾಕ್ತಾರೆ. ಆಗ ನೋಡ್ಬೇಕು ಯಾಕೆ ಇದು ಬ್ಲಡ್ ಕಡಿಮೆ ಆಗ್ತಾ ಇದೆ, ಅಥವಾ ಮಾತ್ರೆ ಕೊಡ್ತಾರೆ, ಮಾತ್ರೆ ತಕ್ಕೊಂಡಾಗ ಒಮ್ಮೆಗೆ ಜಾಸ್ತಿ ಆಗ್ತದೆ ಮತ್ತೆ ಪುನಃ ಕಡಿಮೆ ಆಗ್ತದೆ, ಹಾಗಾಗ್ತಾ ಇದ್ರೆ ಅದು ಯಾಕೆ ಅಂತ ಹೇಳೋದನ್ನು ನೋಡ್ಬೇಕು. ಹಾಗೆ ಈಗ ಸ್ತನದ ಕ್ಯಾನ್ಸರ್ ಆಗಿದ್ರೆ ಗಡ್ಡೆಯಾಗಿ ಬರ್ತದೆ. ಈಗ ಕೆಲವೊಂದು ಹೆಂಗಸರಿಗೆ ಫೈಬ್ರೋ ಅಡಿನೋಮಾ ಅಂತ ಹೇಳುವಂತದ್ದು ಒಂದು ಗಡ್ಡೆ ಬರ್ತದೆ. ಅದಾದ್ರೆ ಏನು ಹೆದರುವಂತದ್ದಲ್ಲ, ಅದು ಮೌಸ್ ಇಂದ ಬ್ರೆಸ್ಟ್ ಅಂತ ಹೇಳ್ತೇವೆ, ನಾವು ಹಿಡಿದು ಸ್ಲೈಡ್ ಮಾಡುವಾಗ ಅದು ಆಚೆ ಈಚೆ ಜಾರ್ತದೆ, ನೋವು ಇರುವುದಿಲ್ಲ ಅದಕ್ಕೆ, ಅದೇ ಯಾವುದು ಹೆದರುವಂತ ಅವಶ್ಯಕತೆ ಇರುದಿಲ್ಲ. ಆದ್ರೆ ಕ್ಯಾನ್ಸರ್ ಗಡ್ಡೆ ಹಾಗಲ್ಲ, ಅದು ಐದರ ಚರ್ಮಕ್ಕೆ ಅಥವಾ ನಮ್ಮ ಎದೆಯ ವಾಲಿಗೆ ಅಂಟಿಕೊಂಡಿರ್ತದೆ, ಅದು ಚರ್ಮವನ್ನು ಸುಕ್ಕುಗಟ್ಟಿಸ್ತದೆ. ಈ ನಮ್ಮ ಆರೆಂಜ್ ಅಥವಾ ಮೂಸಂಬಿಯದ್ದು ಸ್ಕಿನ್ ಹೇಗಿರ್ತದೆ ಅದೇ ರೀತಿಯಲ್ಲಿ ಚರ್ಮ ಸುಕ್ಕುಗಟ್ಟಿಕೊಳ್ತದೆ. ಅದೇ ಅಲ್ಲಿ ನೋವಿರ್ತದೆ ಅಥವಾ ಬ್ರೆಸ್ಟ್ ಅಲ್ಲಿ ಅಬ್ನಾರ್ಮಲ್ ಡಿಸ್ಚಾರ್ಜ್ ಬರ್ತದೆ, ರಕ್ತ ಡಿಸ್ಚಾರ್ಜ್ ಬರಲಿಕ್ಕೂ ಸಾಕು ನಿಪ್ಪಲ್ಗಳಲ್ಲಿ, ಅಥವಾ ಅಬ್ನಾರ್ಮಲ್ ಡಿಸ್ಚಾರ್ಜ್ ಗಳು ಬರ್ತದೆ. ಸೊ ಇಂಥ ಸಮಯದಲ್ಲಿ ಇಮಿಡಿಯೇಟ್ ಆಗಿ ಅದಕ್ಕೆ ಚೆಕಪ್ ಮಾಡಿಸಿಕೊಳ್ಬೇಕು. ಪ್ರತಿಯೊಂದು ಕ್ಯಾನ್ಸರ್ಗೂ ಕೂಡ ಅದರದ್ದೇ ಆದ ಸ್ಪೆಸಿಫಿಕ್ ಲಕ್ಷಣಗಳಿರ್ತದೆ. ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ಈಗ ನಾನೇನು ಹೇಳಿದ ಲಕ್ಷಣಗಳು ಅದು ಬೇರೆ ಇನ್ಫೆಕ್ಷನ್ ಅಲ್ಲಿ ಬರಬಹುದು, ಅಥವಾ ಈಗ ರಕ್ತ ಸೋರಿ ಹೋಗ್ತಾ ಇರುವಂತದ್ದು, ಈಗ ಹಾರ್ಟ್ ಪ್ರಾಬ್ಲಮ್ ಇರ್ತದೆ, ಹಾರ್ಟ್ ಪ್ರಾಬ್ಲಮ್ ಇದ್ದವರು ಆಸ್ಪ್ರಿನ್ ನುಂಗ್ತಾ ಇರ್ತಾರೆ ಎಲ್ಲರೂ ಕೂಡ. ಆಸ್ಪ್ರಿನ್ ಅಲ್ಲಿ ಹೊಟ್ಟೆಯಲ್ಲಿ ಹುಣ್ಣಾಗಿ ಅಲ್ಲಿ ರಕ್ತ ಸೋರಿ ಹೋಗಿ ಅನಿಮಿ ಆಗ್ತಾನೆ ಇರ್ತದೆ ಕೆಲವೊಂದು ಜನಕ್ಕೆ, ಹಾಗಿದ್ರೆ ಅದು ಮೆಡಿಸಿನ್ ಚೇಂಜ್ ಮಾಡಬೇಕು. ಸೊ ರಕ್ತ ಕಡಿಮೆ ಆದ್ರೆ ಕ್ಯಾನ್ಸರ್ ಅಲ್ಲ, ಅಥವಾ ತೂಕ ಕಡಿಮೆ ಆದ್ರೆ ಕ್ಯಾನ್ಸರ್ ಅಲ್ಲ, ಆದ್ರೆ ಅದು ಏನಕ್ಕೆ ಈಗ ಕ್ಯಾನ್ಸರ್ಗೆ ನಾನು ಕ್ಯಾನ್ಸರ್ ನಾನು ಬಂದಿದ್ದೇನೆ ಅಂತ ಘಂಟಾಘೋಷವಾಗಿ ಹೇಳಿಕೊಂಡು ಬರುವುದಿಲ್ಲ. ಸೊ ಆಗಿರುವಾಗ ದೇಹದಲ್ಲಿ ಯಾವುದೇ ರೀತಿಯಾದಂತಹ ಅನ್ಯೂಶುವಲ್ ಆದಂತಹ ಬದಲಾವಣೆಗಳು ಬಂದಾಗ ಕೂಡಲೇ ತಜ್ಞ ವೈದ್ಯರ ಹತ್ರ ಹೋಗಿ, ಅದು ಕ್ಯಾನ್ಸರ್ ಡಾಕ್ಟರ್ ಹತ್ರ ಹೋಗಬೇಕಾದ ಅವಶ್ಯಕತೆ ಇಲ್ಲ, ಒಬ್ರು ಫಿಸಿಷಿಯನ್ ಒಬ್ರು ಫ್ಯಾಮಿಲಿ ಡಾಕ್ಟರ್ ಹತ್ರ ಹೋಗಿ ತೋರಿಸಬೇಕು. ಅವರಿಗೆ ಡೌಟ್ ಗೊತ್ತಾಗ್ತದೆ. ಈಗ ಕೆಲವೊಂದು ಜನಕ್ಕೆ ಏನು ಅಂದ್ರೆ ಫ್ಯಾಮಿಲಿ ಡಾಕ್ಟರ್ಸ್ಗೆ ಕ್ಯಾನ್ಸರ್ ಬಗ್ಗೆ ಹೆಚ್ಚು ಗೊತ್ತಿರಲಿಲ್ಲ, ಆದ್ರೆ ಅವರಿಗೆ ಡೌಟ್ ಬರ್ತದೆ ಇದು ಕ್ಯಾನ್ಸರ್ ಇರಬಹುದು ಅಂತ, ಅವ್ರು ಕೂಡಲೇ ಹೇಳ್ತಾರೆ ನೀವು ಇಂಥ ಡಾಕ್ಟರ್ ಹತ್ರ ಹೋಗಿ ಟೆಸ್ಟ್ ಮಾಡಿಸಿಕೊಳ್ಳಿ ಅಂತ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ನಿಮಗೆ ಯಾವ ಡಾಕ್ಟರ್ ಮೇಲೆ ನಂಬಿಕೆ ಇದೆ ಆ ಡಾಕ್ಟರ್ ಹತ್ರ ಹೋಗಿ ಹೇಳಿ ಈ ತೊಂದರೆಗಳಿದೆ ಅಂತ ಹೇಳೋದನ್ನ. ಅವರು ಅದನ್ನು ನೋಡಿ ಅದು ಏನು ಸಿಂಪಲ್ ಆದಂತ ತೊಂದರೆಗಳಾದ್ರೆ ಅದಕ್ಕೆ ಮೆಡಿಸಿನ್ಗಳು ಕೊಡ್ತಾರೆ, ಅಲ್ಲಿಗೆ ಹೋಗ್ತದೆ. ಇಲ್ಲ ಅವರಿಗೆ ಕ್ಯಾನ್ಸರ್ನ ಡೌಟ್ ಬಂತು ಅಂತ ಹೇಳಿದ್ರೆ ಮತ್ತೆ ಯಾರನ್ನ ಮೀಟ್ ಆಗಬೇಕು ಅಂತ ಅವರೇ ಗೈಡ್ ಮಾಡ್ತಾರೆ. ಹಾಗೆ ಗೈಡ್ ಮಾಡಿದಾಗ ತಪ್ಪದೇ ಹೋಗ್ಬೇಕು. ಎಷ್ಟೊಂದ್ಸಲ ಏನಾಗ್ತದೆ, ಡಾಕ್ಟರ್ ಹಳ್ಳಿಯಲ್ಲಿ ಹೇಳ್ತಾರೆ ಇಂದು ಎಡ್ಡೆಜ್ಜಿ ತೋಜುಜ್ಜಿ ನೀರು ಹೊರ ಕುಡ್ಲ ಪೋತು ತೋಜಾವನ ಎಡ್ಡೆ ಅಂತ ಹೇಳ್ತಾರೆ. ಬಟ್ ಇವರು ಹೆದರಿ ಕೂತ್ಕೊಳ್ತಾರೆ ಮನೆಯಲ್ಲಿ, ಓ ಅಲ್ಪಗೊಂಡ ಡಾಕ್ಟರ್ ಮಲ್ಲ ಮಲ್ಲ ಸೀಕಿ ಬಂದ್ಬೇರೆ ಎಂಕ್ ಬಡ್ಚಿಯವು ಅಂತ. ಈ ಮಲ್ಲ ಮಲ್ಲ ಸಿಕ್ಕಿ ಹೇಳ್ತಾರೆ ಅನ್ನೋದು ಹೆದರಿಕೆ ಆದ್ರೆ ಆ ಬಂದಿರೋದನ್ನ ಗುಣ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಬಂದು ನೀವು ನಿಜವಾಗಿ ಅದು ಡಯಾಗ್ನೋಸ್ ಆಗುವಷ್ಟೊತ್ತಿಗೆ ಸ್ಟೇಜ್ 4ರಲ್ಲಿ ಇರ್ತೀರಿ. ಅವಾಗ ಡಾಕ್ಟರ್ ಕೂಡ ಮಂಗಳೂರಿನ ಡಾಕ್ಟರ್ ಆಗ್ಲಿ ಬೆಂಗಳೂರಿನ ಡಾಕ್ಟರ್ ಆಗ್ಲಿ ಅಮೆರಿಕದ ಡಾಕ್ಟರ್ ಆಗ್ಲಿ ಇನ್ನೇನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಲೇ ಹೇಳುವಂತದ್ದು. ಸೊ ಹಾಗಾಗಿ ಕ್ಯಾನ್ಸರ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಅರ್ಲಿ ಡಿಟೆಕ್ಷನ್. ಸ್ಟೇಜ್ 1 ಸ್ಟೇಜ್ 2 ಅಲ್ಲಿ ಇದ್ದಾಗಲೇ ನಾವು ಡಿಟೆಕ್ಟ್ ಮಾಡಿದ್ರೆ ಅದನ್ನು ಕಂಪ್ಲೀಟ್ ಸಂಪೂರ್ಣವಾಗಿ ಗುಣಪಡಿಸಲಿಕ್ಕೆ ಸಾಧ್ಯ ಇದೆ. ಸೊ ಹೆದರಬಾರದು ಯಾರು ಕೂಡ. ಕ್ಯಾನ್ಸರ್ ಬಂತು ಅಂತಲು ನಾನು ಹೇಳುದಾದ್ರೆ, ಇನ್ಫ್ಯಾಕ್ಟ್ ನಮಗೆ ನಮ್ಮ ಮೆಡಿಕಲ್ ಫೀಲ್ಡ್ ಅಲ್ಲಿ ಇನ್ಫೆಕ್ಷನ್ ಗಳನ್ನು ಬಿಟ್ಟರೆ, ಈ ಮಲೇರಿಯಾ ಟಿ ಬಿ ಅಂತ ಇನ್ಫೆಕ್ಷನ್ ಗಳನ್ನು ಬಿಟ್ಟರೆ ಸಂಪೂರ್ಣವಾಗಿ ಗುಣಪಡಿಸಿ ಈ ಒಂದು 6 ತಿಂಗಳ 2 ವರ್ಷವ ಟ್ರೀಟ್ಮೆಂಟ್ ಕೊಟ್ಟು ಇನ್ನು ಮುಂದೆ ನಿಮಗೆ ಏನು ಟ್ರೀಟ್ಮೆಂಟ್ ಬೇಡ, ನೀವು ನಾರ್ಮಲ್ ಆಗಿದ್ದೀರಿ ಅಂತ ಹೇಳುವಂತ ಒಂದು ಕಾಯಿಲೆಗಳಿದ್ರೆ ಅದು ಕ್ಯಾನ್ಸರ್ ಅರ್ಲಿ ಸ್ಟೇಜ್ ಅಲ್ಲಿದ್ದ. ಸೊ ಆದ್ರಿಂದಾಗಿ ಅದನ್ನ ಸಂಪೂರ್ಣ ಗುಣ ಮಾಡ್ಲಿಕ್ಕೆ ಏನ್ ಮಾಡಬೇಕು, ಅರ್ಲಿ ಸ್ಟೇಜ್ ಅಲ್ಲಿ ಡಿಟೆಕ್ಟ್ ಮಾಡಬೇಕು. ಸೊ ಹೆದರ್ತಾ ಕೂತ್ಕೊಳ್ಳೋದಲ್ಲ, ಯಾವುದೇ ರೋಗ ಲಕ್ಷಣಗಳಿದ್ರೆ ಇಮಿಡಿಯೇಟ್ಲಿ ಚೆಕಪ್ ಮಾಡಿಸಿಕೊಂಡು ಇದ್ರೆ ಇಮಿಡಿಯೇಟ್ ಟ್ರೀಟ್ಮೆಂಟ್ ಮಾಡಿಸಿಕೊಂಡ್ರೆ ಸರಿ ಆಗ್ತದೆ. ಸರಿ, ಈಗ ನೀವು ಹೇಳಿದ್ರಿ ಹೆದರಿಕೆಯಿಂದ ಮನೆಯಲ್ಲಿ ಕೂತ್ಕೊಳ್ಬಾರದು, ಇಂತಹ ಲಕ್ಷಣಗಳಿದ್ರೆ ಹೋಗಿ ಟ್ರೀಟ್ಮೆಂಟ್ ಮಾಡಿಸಿಕೊಳ್ಬೇಕು ಅಂತ ಹೇಳಿ. ಕ್ಯಾನ್ಸರ್ ಅಂದ ಕೂಡಲೇ ಸಾಮಾನ್ಯವಾಗಿ ಈಗ 10 ವರ್ಷಗಳ ಹಿಂದೆ ಒಂದು ಹೆದರಿಕೆ ಅಂತ ಹೇಳಿದ್ರೆ ಕ್ಯಾನ್ಸರ್ ಬಂದ್ರೆ ಸತ್ತ ಅಂತ ಲೆಕ್ಕ. ಅದು ಕ್ಯಾನ್ಸಲ್ ಆಗುವಂತಹ ಕಾಯಿಲೆ ಆದ್ರಿಂದ ಜನರು ಹೋಗ್ಲಿಕ್ಕೂ ಕೂಡ ಹೆದರ್ತಾ ಇದ್ರು. ಇದಕ್ಕೆ ಈಗ ಯಾವ ರೀತಿಯ ಎಲ್ಲ ಚಿಕಿತ್ಸೆಗಳಿದ್ದಾವೆ? ಅದೇ, ಇದು ಬಹಳ ಇಂಪಾರ್ಟೆಂಟ್. ಯಾಕೆಂತ ಹೇಳಿದ್ರೆ, ಮೊದ್ಲು ಜನ ಯಾಕೆ ಹೆದರ್ತಾ ಇದ್ರು ಅಂತ ಹೇಳಿದ್ರೆ, ಜನ ಕ್ಯಾನ್ಸರ್ಗೆ ಹೆದರ್ತಾ ಇದ್ದಲ್ಲ, ಕ್ಯಾನ್ಸರ್ನ ಟ್ರೀಟ್ಮೆಂಟ್ಗೆ ಹೆದರ್ತಾ ಇದ್ದದ್ದು. ನಾನೇ ಕಣ್ಣಾರೆ ನೋಡಿದ್ದೇನೆ, ನನ್ನ ರಿಲೇಟಿವ್ಸ್ ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ಮಾಡಿಕೊಂಡು ನರಳಾಡಿ ಒದ್ದಾಡಿದ್ದನ್ನು ನಾನು ನೋಡಿದ್ದೇನೆ. ಕ್ಯಾನ್ಸರ್ಗಿಂತ ಹೆಚ್ಚು ಭೀಕರ ಟ್ರೀಟ್ಮೆಂಟಿನ ಸೈಡ್ ಇಫೆಕ್ಟ್ಗಳಿರ್ತಾ ಇತ್ತು. ಊಟ ಮಾಡ್ಲಿಕ್ಕೆ ಆಗುದಿಲ್ಲ, ನೀರು ಗಂಟ್ಲಲ್ಲಿ ಇಳಿಯುವುದಿಲ್ಲ, ಕೂದಲು ಬಿದ್ದೋಗ್ತದೆ, ಚರ್ಮದಲ್ಲಿ ಹುಣ್ಣುಗಳಾಗ್ತದೆ, ಬಾಯಲ್ಲಿ ಹುಣ್ಣಾಗ್ತದೆ, ತೂಕ ಕಂಪ್ಲೀಟ್ ಇಳಿತದೆ, ಅಥವಾ ಯಂಗ್ಸ್ಟರ್ಸ್ ಆದ್ರೆ ಅವರಲ್ಲಿ ರಿಪ್ರೊಡಕ್ಟಿವ್ ಕೆಪಾಸಿಟಿ ಹೋಗ್ತದೆ, ಫರ್ಟಿಲಿಟಿ ಹೋಗ್ತದೆ, ಎಲ್ಲ ತೊಂದರೆಗಳು ಬರ್ತಾ ಇತ್ತು ಮೊದಲಿನ ಕಾಲದಲ್ಲಿ. ಯಾಕೆಂತ ಹೇಳಿದ್ರೆ, ನಮ್ಮ ಹತ್ರ ಇದ್ದದ್ದು ಬರೇ ಕೆಲವು ಕೀಮೋಥೆರಪಿ ಡ್ರಗ್ಗಳು ಮಾತ್ರ. ಕೀಮೋಥೆರಪಿ ಅಂತ ಹೇಳಿದ್ರೆ ಹೇಗೆ ಅಂದ್ರೆ, ಕಾರ್ಪೆಟ್ ಬಾಂಬಿಂಗ್ ಅಂತ. ಅಲ್ಲೆಲ್ಲೋ ಒಂದಿಷ್ಟು ಜಾಗದಲ್ಲಿ ಟೆರರಿಸ್ಟ್ ಇದ್ದಾರೆ ಅಂತ ಹೇಳಿದ್ರು ಅಂತ ಹೇಳಿದ್ರೆ, ಹೋಗಿ ಅಲ್ಲಿ ಬಾಂಬ್ ಹಾಕಿತ್ತು. ಅಲ್ಲಿ ಟೆರರಿಸ್ಟ್ ಸತ್ರು, ಅಲ್ಲಿ ಒಳ್ಳೆ ಜನರು ಯಾರಿದ್ದಾರೆ ಅವರು ಸತ್ರು, ಸಂಪೂರ್ಣ ಪ್ರದೇಶವೇ ನಾಶ ಆಯ್ತು. ಆ ತರದ್ದು ಕೀಮೋಥೆರಪಿ ಡ್ರಗ್ಸ್. ಇನ್ಫ್ಯಾಕ್ಟ್ ನಾನು MBBS ಮಾಡುವಾಗ ನಮ್ಮ ಫಾರ್ಮಕಾಲಜಿ ಬುಕ್ ಅಲ್ಲಿ ಕೀಮೋಥೆರಪಿ ಅಂತ ಹೇಳುವಂತದ್ದು ಮೇಬಿ ಒಂದು 50-70 ಪುಟಗಳಷ್ಟು ಇದ್ದಂತ ಒಂದು ಸೆಕ್ಷನ್. ಇವತ್ತು ನಮ್ಮ ಕ್ಯಾನ್ಸರ್ ಕೀಮೋಥೆರಪಿ ಬಗ್ಗೆ ನಾವು ಬರಿದ್ರೆ ಅದು 3 ಪುಸ್ತಕ ಆಗ್ಬಹುದು. ನಾವೇನು ಆವಾಗ ಫಾರ್ಮಕಾಲಜಿ ಬುಕ್ ಓದಿದ್ದೀವಿ ಅದರ 3 ಪಟ್ಟು ದೊಡ್ಡ 3 ಬುಕ್ಗಳನ್ನು ನಾವು ಬರಿಬಹುದು. ಅಷ್ಟು ಅಡ್ವಾನ್ಸ್ಮೆಂಟ್ ಆಗಿದೆ. ಈಗ ಏನು ಅಂತ ಹೇಳಿದ್ರೆ, ಈಗ ದಿಸ್ ಇಸ್ ಎರಾ ಆಫ್ ಟಾರ್ಗೆಟೆಡ್ ಥೆರಪಿ ಅಂತ. ಹೇಗೆ ಅಂತ ಹೇಳಿದ್ರೆ, ಟೆರರಿಸ್ಟ್ ಎಲ್ಲಿದ್ದಾರೆ ಹುಡುಕಿ ಅವನಿಗೆ ಮಾತ್ರ ಹೊಡೆಯೋದು, ನಾರ್ಮಲ್ ಜನರಿಗೆ ಏನೂ ಆಗಬಾರ್ದು. ಹಾಗೆ ನಾವು ಕೊಡುವಂತ ಟ್ರೀಟ್ಮೆಂಟ್ ಹೋಗಿ ದೇಹದಲ್ಲಿ ಕ್ಯಾನ್ಸರ್ ಎಲ್ಲಿದೆ ಅಂತ ಹೋಗಿ ಹುಡುಕಿ ಕ್ಯಾನ್ಸರ್ ಜೀವಕೋಶಗಳನ್ನೇ ನಾಶ ಮಾಡ್ತದೆ ಹೊರತು ಬೇರೆ ಜೀವಕೋಶಗಳಿಗೆ ಮುಟ್ಟೋದಿಲ್ಲ ಅದು. ಸೊ ಅದರಿಂದಾಗಿ ಕ್ವಾಲಿಟಿ ಆಫ್ ಲೈಫ್ ತುಂಬಾ ಜಾಸ್ತಿ ಆಗಿದೆ ಈಗ, ಮೊದ್ಲಿಗಿಂತಲ್ಲ ಎಷ್ಟು ಬೆಟರ್ ಆಗಿದೆ. ಈಗಿನ ಕಾಲದಲ್ಲಿ ಹೇಗೆ ಅಂತ ಹೇಳಿದ್ರೆ, ಈಗ ಎಷ್ಟೊಂದು ಜನರಿಗೆ ನೀವು ಅವರಾಗಿ ಹೇಳಿದ್ರೆ ನಿಮಗೆ ಗೊತ್ತಾಗಬಹುದು, ಓಕೆ ಇವರಿಗೆ ಕ್ಯಾನ್ಸರ್ ಬಂದಿತ್ತು ಅಂತ. ಇಲ್ಲಾಂದ್ರೆ ಗೊತ್ತೇ ಆಗೋದಿಲ್ಲ ಅವ್ರು ನೋಡಿದ್ರೆ. ಇಲ್ಲಾಂದ್ರೆ ಮೊದಲೆಲ್ಲ ಹೇಗೆ ಅಂತ ಹೇಳಿದ್ರೆ ಅವ್ರು ನೋಡಿದ್ರೆ ಗೊತ್ತಾಗೋ ಇವರಿಗೆ ಕ್ಯಾನ್ಸರ್ಗೆ ಕೀಮೋಥೆರಪಿ ಆಗಿದೆ, ರೇಡಿಯೋಥೆರಪಿ ಆಗಿದೆ ಅನ್ನೋದು. ಆದ್ರೆ ಈಗ ನೋಡಿದ್ರು ಗೊತ್ತಾಗೋದಿಲ್ಲ, ಅಷ್ಟು ಅಡ್ವಾನ್ಸ್ಮೆಂಟ್ ಆಗಿದೆ. ಈಗ ಮೊದಲಿನ ಹಾಗೆ ಈ ಎರಡು ಮೂರು ತರದ ಥೆರಪಿಗಳು, ಕೀಮೋಥೆರಪಿ ಇರಬಹುದು, ರೇಡಿಯೋಥೆರಪಿ ಇರಬಹುದು, ಇದೆಲ್ಲವನ್ನು ಸೇರಿಸಿ ಕೊಡುವಂತಹ ಒಂದು ಔಷಧಗಳ. ಹೌದು, ಅದು ಹೇಗೆ ಅಂತ ಹೇಳಿದ್ರೆ, ಒಂದೊಂದು ರೀತಿಯ ಕ್ಯಾನ್ಸರ್ಗೆ ಒಂದೊಂದು ರೀತಿಯಲ್ಲಿ ಟ್ರೀಟ್ಮೆಂಟ್ ಗಳನ್ನ ಮಾಡಬೇಕಾಗ್ತದೆ. ಈಗ ಫಾರ್ ಎಕ್ಸಾಂಪಲ್ ಬ್ರೆಸ್ಟ್ ಕ್ಯಾನ್ಸರ್ ಬಂತು ಅಂತ ಹೇಳಿದ್ರೆ, ಅದಕ್ಕೆ ನ್ಯೂ ಅಡ್ಜುವೆಂಟ್ ಕೀಮೋಥೆರಪಿ ಅಂತ ಹೇಳಿದ್ರೆ ಫಸ್ಟ್ ಒಂದು ಸೆಟ್ ಕೀಮೋಥೆರಪಿಯನ್ನು ಕೊಡ್ತೇವೆ, ಆಮೇಲೆ ಡಾಕ್ಟರ್ ಹೋಗಿ ಆಪರೇಷನ್ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ, ಫಸ್ಟ್ ಗೆ ಕೀಮೋಥೆರಪಿ ಕೊಟ್ಟು ಆ ಏನು ಗಂಟು ಎದ್ದಿದೆ ಅದರ ಸೈಜ್ ಅನ್ನು ಶ್ರಿಂಕ್ ಮಾಡ್ತಾರೆ. ಅದು ಶ್ರಿಂಕ್ ಆದಾಗ ಸರ್ಜನ್ಗೆ ಅದನ್ನು ಕಂಪ್ಲೀಟ್ ಆಗಿ ತೆಗೀಲಿಕ್ಕೆ ಹೆಲ್ಪ್ ಆಗ್ತದೆ. ಸೊ ಆಮೇಲೆ ಸರ್ಜರಿ ಮಾಡ್ತಾರೆ, ಸರ್ಜರಿ ಆದ್ಮೇಲೆ ಮತ್ತೆ ಕೀಮೋಥೆರಪಿ ಕೊಡ್ತಾರೆ, ಅದು ಅರ್ಜೆಂಟ್ ಕೀಮೋಥೆರಪಿ ಅಂತ ಹೇಳ್ತೇವೆ. ಸರ್ಜರಿ ಆದ ಮೇಲೆ ಕೊಡುವಂತ ಕೀಮೋಥೆರಪಿ ಪ್ಲಸ್ ಅಡ್ವಾನ್ಸ್ ಸ್ಟೇಜ್ ಇದ್ರೆ ರೇಡಿಯೋಥೆರಪಿ ಕೂಡ ಕೊಡ್ತಾರೆ. ಈ ರೇಡಿಯೋಥೆರಪಿಯಲ್ಲೂ ಹಾಗೆ ಈಗ ಬಹಳ ಮುಂದುವರೆದಿದೆ. ಮೊದಲೆಲ್ಲ ರೇಡಿಯೋಥೆರಪಿ ಅಂತ ಹೇಳಿದ್ರೆ, ಈಗ ಬಾಯಿ ಹುಣ್ಣಾಗಿದೆ, ಬಾಯಿಯಲ್ಲಿ ಕ್ಯಾನ್ಸರ್ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ರೇಡಿಯೋಥೆರಪಿ ಕೊಟ್ರೆ ಮುಖದ ಅರ್ಧ ಭಾಗ ಸುಟ್ಟು ಹೋಗ್ತಾ ಇತ್ತು, ಕಪ್ಪಾಗಿ ಹೋಗ್ತಾ ಇತ್ತು ಮಿನಿಮಮ್ ಅಂತ ಹೇಳಿ. ಈಗ ಹಾಗಲ್ಲ, IMRT ಇಂಟೆನ್ಸಿಟಿ ಮಾಡ್ಯುಲೇಟೆಡ್ ರೇಡಿಯೋಥೆರಪಿ ಅಂತ ಹೇಳ್ತೇವೆ. ಬಹಳ ಸ್ಪೆಸಿಫಿಕ್ ಆಗಿ ಅದು ಎಷ್ಟು ಅಲ್ಸರ್ ಅಥವಾ ಹುಣ್ಣು ಎಷ್ಟು ಜಾಗದಲ್ಲಿದೆ ಅಷ್ಟು ಏರಿಯಾಕ್ಕೆ ಮಾತ್ರ ರೇಡಿಯೋಥೆರಪಿ ಸಿಗುವ ಹಾಗೆ ಮಾಡಿ ರೇಡಿಯೋಥೆರಪಿಯನ್ನು ಕೊಡ್ತಾರೆ. ಬೇರೆ ಯಾವುದೇ ಅಂಗಗಳಿಗೆ ಟಚ್ ಆಗುದಿಲ್ಲ. ಅಷ್ಟು ಅಡ್ವಾನ್ಸ್ಮೆಂಟ್, ಅಷ್ಟು ಪ್ರಿಸೈಸ್ ಮೆಕ್ಯಾನಿಸಮ್ ಅಲ್ಲಿ ಕೊಡುವಂತ ಫೆಸಿಲಿಟಿ ಬಂದಿದೆ. ಅದೀಗ ಮಂಗಳೂರಲ್ಲಿ ಉಂಟು. ಈಗ ಈ ಅಡ್ವಾನ್ಸ್ಮೆಂಟ್ ನಾನೇನು ಹೇಳ್ತಾ ಇದ್ದೇನೆ, ಇದು ಅಮೆರಿಕದಲ್ಲಿರುವ ಅಡ್ವಾನ್ಸ್ಮೆಂಟ್ ಅನ್ನು ನಾನು ಹೇಳ್ತಾ ಇಲ್ಲ. ಈಗ ಮಂಗಳೂರಲ್ಲಿ ನಮಗೆ ಏನು ಅವೈಲೇಬಲ್ ಇದೆ, ನಾವೇನು ಟ್ರೀಟ್ಮೆಂಟ್ ಗಳನ್ನ ಮಾಡ್ತೇವೆ ಅದನ್ನ ನಾನು ಹೇಳ್ತಾ ಇರುವಂತದ್ದು. ಇನ್ನು ಅಮೆರಿಕದಲ್ಲಿ ಇನ್ನೂ ಒಂದು ಸ್ಟೆಪ್ ಮುಂದೆ ಹೋಗಿದ್ದಾರೆ, ಅದು ಬಿಡಿ, ಅದು ಇನ್ನು ಬರ್ಲಿಕ್ಕೆ ಇನ್ನೊಂದು 50 ವರ್ಷ ಆಗ್ಬಹುದು. ಆದ್ರೆ ನಾವು ಇಲ್ಲಿ ಆದ್ರೂ ತುಂಬಾ ಮುಂದುವರೆದಿದ್ದೇವೆ. ರೇಡಿಯೋಥೆರಪಿ ಇರ್ಬೋದು, ಸರ್ಜರಿ ಆಗ್ಬಹುದು. ಸರ್ಜರಿಯೂ ಹಾಗೆ, ಮೊದಲು ಆಪರೇಷನ್ ಆಯ್ತು, ಕ್ಯಾನ್ಸರ್ಗೆ ಆಪರೇಷನ್ ಅಂತ ಹೇಳಿದ್ರೆ ರಿಕವರಿ ಆಗ್ಲಿಕ್ಕೆ 3-4 ವಾರ ಬೇಕಾಗ್ತದೆ. ಈಗ 5 ದಿವಸದಲ್ಲಿ ಆಪರೇಷನ್ ಆಗಿ 6ನೇ ದಿವಸಕ್ಕೆ ಮನೆಗೆ ಹೋಗ್ತಾರೆ ಪೇಷಂಟ್ಸ್. ಯಾಕೆಂತ ಹೇಳಿದ್ರೆ ಸರ್ಜನ್ಸ್ ಅಲ್ಲಿ ಪ್ರೆಸಿಷನ್ ಬಂದಿದೆ, ರೋಬೋಟಿಕ್ ಸರ್ಜರಿ ಅಂತ ಮಾಡ್ತಾರೆ, ವೆರಿ ವೆರಿ ಮಿನಿಮಲ್ ಇನ್ಸಿಷನ್ಸ್. ಮೊದಲೆಲ್ಲ ಹೊಟ್ಟೆ ಕೊರಿಬೇಕು ಅಂತ ಹೇಳಿದ್ರೆ ಮೇಲಿಂದ ಕೆಳಗವರೆಗೆ ಫುಲ್ ಕೊರಿತಾ ಇದ್ರು, ಯಾಕಂದ್ರೆ ಆಕ್ಸೆಸ್ ಸಿಗ್ಬೇಕಾಗಿತ್ತು ಅಂತ. ಈಗ ಲ್ಯಾಪ್ರೋಸ್ಕೋಪಿಕ್ 2 ಅಥವಾ 3 ತೂತು ಮಾಡ್ತಾರೆ, ಅದರ ಮೂಲಕ ಟ್ಯೂಬ್ಗಳನ್ನ ಹಾಕ್ತಾರೆ, ಅದರ ಮೂಲಕವಾಗಿ ಕ್ಯಾಮರಾವನ್ನು ಒಳಗೆ ತಕೊಂಡು ಹೋಗಿ ಅಲ್ಲಿ ಕ್ಯಾಮರಾದ ಹೆಲ್ಪ್ ಇಂದ ಆಪರೇಷನ್ ಮಾಡಿ ಬರ್ತಾರೆ. ಆಪರೇಷನ್ ಮಾಡಿ ಬಂದಾಗ ದೊಡ್ಡ ಗಾಯ ಯಾವುದೂ ಇಲ್ಲ ದೇಹದಲ್ಲಿ, ಕೇವಲ 2-3 ಸಣ್ಣ ಹೋಲ್ಗಳು ಮಾತ್ರ, ಅದನ್ನ ಹಾಗೆ 2-2 ಸ್ಟಿಚ್ಗಳಲ್ಲಿ ಮುಚ್ಚಿಬಿಡ್ತಾರೆ. ಸೊ ಏನಾಗ್ತದೆ, ಮರುದಿನವೇ ಪೇಷಂಟ್ ಎದ್ದು ಕೂತ್ಕೊಳ್ತಾನೆ, ತಿಂಡಿ ತಿನ್ಲಿಕ್ಕೆ ಶುರು ಮಾಡ್ತಾನೆ, 3ನೇ ದಿವಸ 4ನೇ ದಿವಸಕ್ಕೆ ಮನೆಗೆ ಹೋಗ್ತಾನೆ. ಸೊ ಈ ಅಡ್ವಾನ್ಸ್ಮೆಂಟ್ಗಳು ತುಂಬಾ ಆಗಿದೆ. ನೀವು ಹೇಳಿದ್ರೆ ಎಷ್ಟು ಬೇಗ ಅದನ್ನ ಕಂಡುಹಿಡಿತೇವೋ ಅಷ್ಟು ಒಳ್ಳೆಯದು. ಹೌದು, ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಅಂತ ಹೇಳಿದೆ. ಈಗ ಈ ಸ್ಟೇಜ್ಗಳು ಬರ್ಲಿಕ್ಕೆ ಇಷ್ಟು ಕಾಲ ಅಂತ ಏನಾದ್ರೂ ಉಂಟಾ? ಅದು ಒಂದೊಂದು ಕ್ಯಾನ್ಸರ್ ಅಲ್ಲಿ ಬೇರೆ ಬೇರೆ ಆಗಿರ್ತದೆ, ಯಾಕಂದ್ರೆ ಸೆಲ್ ಡಿವಿಷನ್ ಟೈಮ್ ಅಂತ ಹೇಳ್ತೇವೆ ನಾವು. ಒಂದು ಜೀವಕೋಶ ಇದ್ದದ್ದು ಎರಡಾಗಿ ಡಿವೈಡ್ ಆಗುವುದಕ್ಕೆ ಟೈಮ್ ಎಷ್ಟು ತಗೊಳ್ತದೆ ಅಂತ ಹೇಳೋದ್ರ ಮೇಲೆ. ಸೊ ಅದರ ಮೇಲೆ ನಾವು ಯೂಶುವಲಿ ಕ್ಯಾನ್ಸರ್ ಗಳನ್ನ ಇಂಡೋಲೆಂಟ್ ಕ್ಯಾನ್ಸರ್ಸ್, ಅಗ್ರೆಸಿವ್ ಟ್ಯೂಮರ್ಸ್ ಅಂತ ಹೇಳ್ತೇವೆ. ಇಂಡೋಲೆಂಟ್ ಅಂತ ಹೇಳಿದ್ರೆ ಒಂದು ಜೀವಕೋಶ ಇದ್ದದ್ದು ಎರಡಾಗ್ಲಿಕ್ಕೆ ಅದು 1 ವಾರ 20 ದಿವಸ ಅಥವಾ 1 ತಿಂಗಳು 2 ತಿಂಗಳು ತಗೊಳ್ಳಿಕ್ಕೂ ಸಾಕು. ಹಾಗಿದ್ರೆ ಆ ಕ್ಯಾನ್ಸರ್ ಸ್ಲೋ ಆಗಿ ಗ್ರೋತ್ ಆಗ್ತದೆ. ಈಗ ಬ್ಲಡ್ ಕ್ಯಾನ್ಸರ್ ಅಲ್ಲಿ ಹೇಳಿದ್ರೆ ಫಾಲಿಕ್ಯುಲರ್ ಲಿಂಫೋಮ ಅಥವಾ ಕ್ರಾನಿಕ್ ಲಿಂಫೋಸೈಟಿಕ್ ಲ್ಯುಕೇಮಿಯಾ ಅಂತ ಹೇಳಿ, ಅಂತವ್ರಿಗೆ ನಾವು ಟ್ರೀಟ್ಮೆಂಟೇ ಕೊಡುದಿಲ್ಲ. ಎಷ್ಟೊಂದ್ಸಲ ಕ್ಯಾನ್ಸರ್ ಇದೆ ಅಂತ ಗೊತ್ತಾದ್ಮೇಲೂ ಕೂಡ ವರ್ಷಗಟ್ಟಲೆ ನಾವು ವೇಟ್ ಮಾಡ್ತೇವೆ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ, ಯಾಕಂದ್ರೆ ಅದಷ್ಟು ನಿಧಾನಕ್ಕೆ ಗ್ರೋತ್ ಆಗ್ತಾ ಇರ್ತದೆ. ಈಗ ದೇಹಕ್ಕೆ ಏನು ತೊಂದರೆ ಕೊಡುದಿಲ್ಲ. ಈಗ ತೊಂದರೆ ಏನು ಕೊಡದೆ ಇರುವಾಗ ನಾವು ಹೋಗಿ ಅದಕ್ಕೆ ತೊಂದರೆ ಕೊಡದೆ ಬೇಡ, ಅದು ಅದೃಷ್ಟಕ್ಕಿರಲಿ, ನಾವು ನಮ್ಮಷ್ಟಕ್ಕಿರುವ ಅಂತ ಹೇಳ್ತೇವೆ. ಇನ್ನು ಅಗ್ರೆಸಿವ್ ಟ್ಯೂಮರ್ಸ್ ಅಂತ ಹೇಳ್ತೇವೆ. ಅಗ್ರೆಸಿವ್ ಅಂತ ಹೇಳಿದ್ರೆ ಪ್ರತಿ ಗಂಟೆಗೆ 2 ಗಂಟೆ 4 ಗಂಟೆಗೊಮ್ಮೆ ಜೀವಕೋಶ ಡಬಲ್ ಆಗ್ತಾ ಹೋಗ್ತದೆ. ಈಗ ಬರ್ಕೆಟ್ಸ್ ಲಿಂಫೋಮ ಅಂತ ಹೇಳ್ತೇವೆ, ಒಂದು ರೀತಿಯ ಬ್ಲಡ್ ಕ್ಯಾನ್ಸರ್ ಮಕ್ಕಳಲ್ಲಿ ಹೆಚ್ಚಾಗಿ ಕಂಡು ಬರ್ತದೆ. ಆ ಬರ್ಕೆಟ್ಸ್ ಲಿಂಫೋಮವನ್ನು ನಾವು ಡಿಟೆಕ್ಟ್ ಮಾಡಿದ 48 ಅವರ್ಸ್ ಒಳಗೆ ನಾವು ಟ್ರೀಟ್ಮೆಂಟ್ ಮಾಡಿದ್ರೆ ಮಗು ಬದುಕಬಹುದು ಚಾನ್ಸಸ್ ಇರ್ತದೆ. 48 ಗಂಟೆ ದಾಟಿದ್ರೆ ಬದುಕಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಅಗ್ರೆಸಿವ್ ಆಗಿ ಡೆವಲಪ್ ಆಗ್ತದೆ ಅದು. ಹಾಗೆ ಈ ಅಗ್ರೆಷನ್ ಲೆವೆಲ್ ಅಲ್ಲಿ ನೋಡಿದ್ರೆ ಲಿವರ್ ಕ್ಯಾನ್ಸರ್ ಇರ್ಬೋದು ಅಥವಾ ಸ್ಟಮಕ್ ಕ್ಯಾನ್ಸರ್ ಇರ್ಬೋದು, ಜೀರ್ಣಾಂಗ ವ್ಯೂಹದ ಕ್ಯಾನ್ಸರ್ ಗಳಿರ್ಬೋದು, ಬಹಳ ರ್ಯಾಪಿಡ್ ಆಗಿ ಗ್ರೋತ್ ಆಗ್ತಾ ಇರ್ತದೆ. ಸೊ ಎಷ್ಟೊಂದ್ಸಲ ನಾವು ಡಿಟೆಕ್ಟ್ ಮಾಡುವಾಗಲೇ ಸ್ಟೇಜ್ 2-3 ಇರ್ತಾರೆ ಅವರು. ಈಗ 3-4 ಅಲ್ಲಿ ಇದ್ರೆ ಅವ್ರು ಬದುಕುದು ಕಷ್ಟ ಅಂತ ಬದುಕುದು ಅಂತ ಹೇಳಿದ್ರೆ, ಈಗ ಗುಣ ಮಾಡುವಂತದ್ದು ಅಂತ ಒಂದು ಕಾನ್ಸೆಪ್ಟ್ ಇದೆ, ಕ್ಯೂರ್ ಇನ್ ಕ್ಯಾನ್ಸರ್ ಅಂತ ಹೇಳುವಂತದ್ದು. ಈಗ ಕ್ಯೂರ್ ಅಂತ ಹೇಳುವಂತದ್ದನ್ನು ಈಗ ಮಲೇರಿಯಾ ಬಂದವನಿಗೆ ಹೇಗೆ ಅಂತ ಹೇಳಿದ್ರೆ 3 ಅಥವಾ 5 ಟ್ರೀಟ್ಮೆಂಟ್ ಕೊಡಿ, 6ನೇ ಪುನಃ ಒಂದು ಬ್ಲಡ್ ಟೆಸ್ಟ್ ಮಾಡಿ ಮಲೇರಿಯಾ ಟೆಸ್ಟ್ ನೆಗೆಟಿವ್ ಆಯ್ತು ಅಂದ್ರೆ ನೀನು ಗುಣ ಆಗಿದ್ಯಾ. ಇದು ಗುಣದ ಕಾನ್ಸೆಪ್ಟ್. ಅಲ್ಲಿ ಕ್ಯಾನ್ಸರ್ ಅಲ್ಲಿ ಗುಣ ಆಗುವುದರದ ಕ್ಯಾನ್ಸೆಪ್ಟ್ ಡಿಫ್ರೆಂಟ್. ಹೇಗೆಂದ್ರೆ ನಾವು ಕ್ಯಾನ್ಸರ್ ಬಂದಿದೆ ಮೆಡಿಸಿನ್ ಕೊಡ್ತೀವಿ, ಕ್ಯಾನ್ಸರ್ ಒಮ್ಮೆಗೆ ಕಣ್ಣಿಗೆ ಕಾಣದೇ ಇರುವಾಗೆ ಮಾಯ ಆಗ್ತದೆ, ಆಗ ಅದಕ್ಕೆ ರೆಮಿಷನ್ ಅಂತ ಹೇಳ್ತೇವೆ ನಾವು. ಪೇಷಂಟ್ ಈಸ್ ಇನ್ ರೆಮಿಷನ್ ಅಂತ. ಕ್ಯಾನ್ಸರ್ ಈಗ ಸದ್ಯಕ್ಕೆ ಕಂಡು ಬರ್ತಾ ಇಲ್ಲ ಅಂತ. ಕ್ಯಾನ್ಸರ್ ಡಿಟೆಕ್ಟ್ ಆಗಿ 5 ನಂತರ ಆವಾಗ್ಲೂ ಕ್ಯಾನ್ಸರ್ ಕಂಡು ಬರ್ತಾ ಇಲ್ಲ ಅವನಲ್ಲಿ ಅಂತ ಹೇಳಿದ್ರೆ, ಆವಾಗ ನಾವು ಅದನ್ನ ಕ್ಯೂರ್ ಅಂತ ಹೇಳ್ತೇವೆ, ಹಿ ಇಸ್ ಕ್ಯೂರ್ಡ್ ಆಫ್ ದ ಕ್ಯಾನ್ಸರ್ ಅಂತ. ಸೊ ಡಿಟೆಕ್ಟ್ ಆದಲ್ಲಿಂದ 5 ಕಾಲ ನಾವು ಗುಣ ಆಗಿದೆ ಅಂತ ಹೇಳುವಂತ ವರ್ಡ್ ಅನ್ನು ಉಪಯೋಗಿಸ್ಲಿಕ್ಕೆ ಆಗುದಿಲ್ಲ. ಇದು ಯಾಕಾಗಿ? ಯಾಕೆ ಅಂತ ಹೇಳಿದ್ರೆ ಅದು ಕ್ಯಾನ್ಸರ್ ಪುನಃ ಬರಬಹುದು. ಕ್ಯಾನ್ಸರ್ ನ ಕೆಲವು ಜೀವಕೋಶಗಳು ನಾವು ಕೊಟ್ಟ ಟ್ರೀಟ್ಮೆಂಟ್ ಇಂದ ಎಸ್ಕೇಪ್ ಆಗಿರ್ಬೋದು, ಅವು ಈಗ ಸೈಲೆಂಟ್ ಆಗಿರ್ಬೋದು. ಈಗ ಯಾಕೆ ಅಂತ ಹೇಳಿದ್ರೆ ಒಳ್ಳೆ ಆರ್ಮಿ ಇದ್ದ ಕೂಡಲೇ ಟೆರರಿಸ್ಟ್ ಸೈಲೆಂಟ್ ಆಗಿರ್ತಾರೆ, ಇದು ವೀಕ್ ಆಗ್ಲಿ ಇವನು ಅಂತ ಕಾದು ಕೂತಿರ್ತಾರೆ, ವೀಕ್ ಆದಾಗ ಅಟ್ಯಾಕ್ ಮಾಡ್ತಾರೆ. ಅದೇ ತರ ಬಾಡಿ ಪುನಃ ಇನ್ನೊಮ್ಮೆ ವೀಕ್ ಆಗ್ಲಿ, ಕೀಮೋಥೆರಪಿ ಇಫೆಕ್ಟ್ ಹೋಗ್ಲಿ, ಎಲ್ಲ ಹೋಗ್ಲಿ, ನಮ್ಮನ್ನು ಏನು ಅಟ್ಯಾಕ್ ಮಾಡ್ಲಿಕ್ಕೆ ಬಂದಿದ್ದಾರೆ ಅವರೆಲ್ಲ ಹೋಗ್ಲಿ, ಆಮೇಲೆ ನಾವು ಪುನಃ ಎದ್ದು ಬರ್ತೇವೆ ಅಂತ ಹೇಳಿಕೊಂಡು ಸೈಲೆಂಟ್ ಆಗಿ ಡಾರ್ಮೆಂಟ್ ಸ್ಟೇಟ್ ಅಲ್ಲಿ ಅಂತ ಕೂತಿರ್ತವೆ. ಅವು ಮತ್ತೆ ಬರುವಂತ ಚಾನ್ಸಸ್ ಇರ್ತದೆ. ಸೊ ಹಾಗೆ ಅದು ಮತ್ತೆ ಬರುವಂತದ್ದು ಚಾನ್ಸ್ ಬಂದ್ರೆ ಅದು ಯೂಶುವಲಿ 5 ಬರ್ತದೆ ಹೆಚ್ಚಿನ ಕ್ಯಾನ್ಸರ್ ಗಳಲ್ಲಿ. ಹಾಗಾಗಿ ನಾವು 5 ಪೀರಿಯಡ್ ಅನ್ನು ನಾವು ತಗೊಳ್ತೇವೆ. ಸೊ ಈಗ ನೀವು ಸ್ಟೇಜ್ 1-2 ಕನ್ಸಿಡರ್ ಮಾಡಿದಾಗ ಅವರಿಗೆ ಬೆಸ್ಟ್ ಆಫ್ ದ ಟ್ರೀಟ್ಮೆಂಟ್ ಕೊಟ್ರೆ ಅವರು ಗುಣ ಆಗುವಂತ ಚಾನ್ಸ್ ಜಾಸ್ತಿ, ಅಂದ್ರೆ 5 ನಂತರವೂ ಅವರು ಬದುಕಿರುವಂತ ಚಾನ್ಸ್ ಆಲ್ಮೋಸ್ಟ್ 90-95% ಇರ್ತದೆ. ವೆರಸ್ ಈಗ 3ನೇ 4ನೇ ಅಲ್ಲಿ ಡಿಟೆಕ್ಟ್ ಆದಾಗ ಏನಾಗ್ತದೆ ಅಂತ ಹೇಳಿದ್ರೆ, ಅವರು ಒಮ್ಮೆಗೆ ಕಂಪ್ಲೀಟ್ ರೆಮಿಷನ್ ಗೆ ಹೋಗ್ಬಹುದು, ಅಂದ್ರೆ ಒಮ್ಮೆಗೆ ಕ್ಯಾನ್ಸರ್ ಇಲ್ಲ ಅಂತ ಆಗ್ಬಹುದು, ಆದ್ರೆ ವಿದಿನ್ 5 ಪುನಃ ಬರುವಂತ ಚಾನ್ಸಸ್ ಇರ್ತದೆ. ಸೊ ನೆಕ್ಸ್ಟ್ ಅವರು ಈಗ 2022 ನಾವು ಡಯಾಗ್ನೋಸ್ ಮಾಡಿದ್ರೆ 2027 ಅವರು ಬದುಕಿರುವಂತ ಚಾನ್ಸ್ 50% ಕಡಿಮೆ ಇರ್ತದೆ. ಹಾಗಾಗಿ ನಾವು Stage 3, Stage 4 ಹೆದರ್ತೇವೆ ನಾವು, ಯಾಕಂದ್ರೆ ಅವ್ರನ್ನ ಕಂಪ್ಲೀಟ್ ಆಗಿ ಗುಣ ಮಾಡ್ಲಿಕ್ಕೆ ಆಗದೇ ಇರುವಂತ ಚಾನ್ಸಸ್ ಜಾಸ್ತಿ ಇರ್ತದೆ ಅಂತ ಹೇಳಿಕೊಂಡು. ಈಗ ಕ್ಯಾನ್ಸರ್ ಪತ್ತೆ ಹೆಚ್ಚುವುದು, ಕ್ಯಾನ್ಸರ್ ಟ್ರೀಟ್ಮೆಂಟ್ ಬಗ್ಗೆ ಹೇಳಿದ್ರಿ, ಕ್ಯಾನ್ಸರ್ ಬರದ ಹಾಗೆ ನಾವು ನೋಡ್ಕೊಳ್ಲಿಕ್ಕೆ ಆಗ್ತದ? ಕೆಲವೊಂದು ಕ್ಯಾನ್ಸರ್ ಗಳನ್ನ ನಾವು ಎಂತ ಮಾಡ್ಲಿಕ್ಕೆ ಆಗುದಿಲ್ಲ, ಅದು ಗ್ರಹಚಾರ ಅಂತ ಹೇಳ್ತೇವೆ. ಈಗ ಎಸ್ಪೆಷಲಿ ನೀವು ಬ್ಲಡ್ ಕ್ಯಾನ್ಸರ್ ಬಗ್ಗೆ ಕೇಳಿದ್ರೆ ಅದು ಯಾಕೆ ಬರ್ತದೆ ಅಂದ್ರೆ ಯಾರಿಗೂ ಗೊತ್ತಿಲ್ಲ, ಅದು ಗ್ರಹಚಾರ, ನಾವು ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಬಟ್ ಉಳಿದದಕ್ಕೆ ನಮ್ಮ ಜೀವನ ಶೈಲಿಯನ್ನು ಮಾರ್ಪಾಡು ಮಾಡಿಕೊಂಡ್ರೆ, ಈಗ ಸ್ಮೋಕಿಂಗ್ ಮಾಡದೇ ಇರುವಂತದ್ದು, ಈಗ ಒಬ್ಬ ಸ್ಮೋಕಿಂಗ್ ಮಾಡ್ತಾ ಇದ್ದಾನೆ ಅಂತೇಳಿ ಅವನು ಸ್ಮೋಕಿಂಗ್ ಅನ್ನು ಸ್ಟಾಪ್ ಮಾಡಿ 10 ನಂತರ ಅವನಿಗೆ ಆ ಸ್ಮೋಕಿಂಗ್ ಇಂದಾಗಿ ಕ್ಯಾನ್ಸರ್ ಬರುವಂತ ರಿಸ್ಕ್ ಆಲ್ಮೋಸ್ಟ್ 0 ಆಗ್ತದೆ. ಸೊ ಸ್ಟಾಪ್ ಸ್ಮೋಕಿಂಗ್. ಹಾಗೇನೆ ಏನೋ ಸಿಕ್ಕಬಟ್ಟೆ ದಿನಕ್ಕೆ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಹೋದಾಗೆಲ್ಲ ಜಂಕ್ ಫುಡ್ ತಿನ್ನೋದು, ಆ ಸುಟ್ಟು ಹಾಕಿದಂತ ಪದಾರ್ಥಗಳನ್ನ ತಿನ್ನೋದು, ಇದು ಅಭ್ಯಾಸ ಇದ್ರೆ ಅದನ್ನು ಕಡಿಮೆ ಮಾಡಿ, ವಾರಕ್ಕೊಂದಿವಸ ತಿನ್ನಿ, ಅದಕ್ಕಿಂತ ಜಾಸ್ತಿ ತಿನ್ಬೇಡಿ. ಯಾಕೆಂತ ಹೇಳಿದ್ರೆ ನಮ್ಮಲ್ಲಿ ಸ್ಟಾರ್ಲಿಂಗ್ಸ್ ಲಾ ಅಂತ ಒಂದಿದೆ. ಏನು ಅಂತ ಹೇಳಿದ್ರೆ ದೇಹದ ಪ್ರತಿಯೊಂದು ಅಂಗವು ಕೂಡ ಅದು ಸ್ಟ್ರೆಚ್ ಆಗ್ತದೆ. ಸ್ಟ್ರೆಚ್ ಅಂತ ಹೇಳಿದ್ರೆ ಹಾರ್ಟ್ ಎಕ್ಸ್ಪಾನ್ಷನ್ ಇರೋದು ಅಥವಾ ಬೇರೆ ಸ್ಟ್ರೆಸ್ ಅನ್ನು ತಡ್ಕೊಳ್ಳುವಂತ ಕೆಪಾಸಿಟಿ, ಅದನ್ನು ಸ್ಟ್ರೆಚ್ ಅಂತ ಹೇಳುವಂತದ್ದು. ಒಂದು ಫಿಸಿಯೋಲಾಜಿಕಲ್ ಲಿಮಿಟ್ ಅಲ್ಲಿ ಸ್ಟ್ರೆಚ್ ಆಗ್ಲಿಕ್ಕೆ ಅವಕಾಶ ಇರ್ತದೆ ಜೀವಕೋಶಕ್ಕೆ, ಆದ್ರೆ ಆ ಲಿಮಿಟ್ ಯಾವತ್ತು ಕ್ರಾಸ್ ಆಗ್ತದ ಆವತ್ತು ಆ ಜೀವಕೋಶ ಫೇಲ್ ಆಗ್ತದೆ. ಸೊ ನಾವು ಏನ್ ಮಾಡ್ಬೇಕು ಅಂದ್ರೆ ಆ ಲಿಮಿಟ್ ಕ್ರಾಸ್ ಆಗಬಾರ್ದು. ಮತ್ತೆ ಈಗ ಏನಂದ್ರೆ ಕೆಲವೊಂದೆಲ್ಲ ಈಗ ನಮಗೆ ಈಗ ಪೇಟೆಯಲ್ಲಿ ಇದ್ದೇವೆ ನಾವು, ನಮಗೆ ಈಗ ಸ್ಮೋಕಿಂಗ್ ಮಾಡೋದಿಲ್ಲ, ಆದ್ರೆ ವೆಹಿಕಲ್ ನ ಪೊಲ್ಯೂಷನ್, ಏರ್ ಪೊಲ್ಯೂಷನ್ ಇಂದ ಎಸ್ಕೇಪ್ ಆಗ್ಲಿಕ್ಕೆ ಆಗುದಿಲ್ಲ. ಹಾಗೆ ಎಸ್ಕೇಪ್ ಆಗದೇ ಇರುವಂತಹ ಏನು ಅಂಶಗಳಿರ್ತದೆ, ಅದಕ್ಕೆ ನಮ್ಮ ಬಾಡಿಯನ್ನು ಇನ್ನೂ ಕೂಡ ಒಳ್ಳೆ ರೀತಿಯಲ್ಲಿ ನೋಡಿಕೊಳ್ಳಿಕ್ಕೆ ನಾವು ಒಳ್ಳೆ ಆಹಾರ ಪದಾರ್ಥಗಳನ್ನು ಸೇವಿಸಬೇಕು. ಹಸಿ ತರಕಾರಿಗಳನ್ನ ತಿನ್ನೋದಿರ್ಬೋದು. ಈಗ ಹಸಿ ತರಕಾರಿ ಅಂತ ಹೇಳಿದ ತಕ್ಷಣ ಎಲ್ಲಿ ಪೇಟೆಯಿಂದ ತಂದದ್ದಲ್ಲ, ನಾನು ಮನೆಯಲ್ಲಿ ಬೆಳೆದ ಹಸಿ ತರಕಾರಿಯನ್ನು ಹೇಳ್ತಾ ಇದ್ದೇನೆ. ಪೇಟೆಯಲ್ಲಿ ಬೆಳೆದ ತರಕಾರಿ ಅದು ಎಲ್ಲಿ ಬೆಳೆದಿರ್ತಾರೆ, ಅದಕ್ಕೆ ಯಾವ ಔಷಧ ಹಾಕಿರ್ತಾರೆ ಅದು ನಮಗೆ ಗೊತ್ತಿರುವುದಿಲ್ಲ. ಸೊ ಅಂತ ಸಿಚುವೇಶನ್ ಅಲ್ಲಿ ಅದನ್ನು ಸರಿಯಾಗಿ ತೊಳೆದು ಬೇಯಿಸಿ ತಿನ್ಬೇಕಾಗುತ್ತೆ, ಹಸಿ ತಿನ್ಲಿಕ್ಕೆ ಆಗುದಿಲ್ಲ. ಹಣ್ಣುಗಳನ್ನ ಜಾಸ್ತಿ ತಿನ್ನುವಂತದ್ದು, ಮತ್ತೆ ಹೊಟ್ಟೆಗೆ ಆಗಾಗ ರೆಸ್ಟ್ ಕೊಡುವಂತದ್ದು, ಉಪವಾಸ ಮಾಡುವ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಇರ್ಬೋದು, ಪ್ರತಿಯೊಂದು ಆರ್ಗನ್ ಯು ಕೂಡ ಒಂದು ರೆಸ್ಟ್ ಕೊಡುವಂತದ್ದು, ನೀವು ಒಂದು ರಿಕವರಿ ಆಗು ಅಂತ ಹೇಳಿಕೊಂಡು ಅಂತ ಆ ರೀತಿಯಾದಂತಹ ಜೀವನ ಶೈಲಿಗಳನ್ನ ಬದಲಾಯಿಸಿಕೊಂಡು ಯೋಗ ಪ್ರಾಣಾಯಾಮ ಇದನ್ನೆಲ್ಲ ಮಾಡ್ತಾ ಇದ್ರೆ ಕ್ಯಾನ್ಸರ್ ಬರದೇ ಇರುವಾಗ ತಡೆಹಿಡಿಬಹುದು. ಎಸ್ಪೆಷಲಿ ಲೈಫ್ ಸ್ಟೈಲ್ ಅಸೋಸಿಯೇಟೆಡ್ ಕ್ಯಾನ್ಸರ್ಸ್ ಏನಿದೆ, ಈಗ ಶ್ವಾಸಕೋಶದ ಕ್ಯಾನ್ಸರ್ ಇರಬಹುದು, ಜಠರದ ಕ್ಯಾನ್ಸರ್ ಇರಬಹುದು, ಇದನ್ನೆಲ್ಲ ಲಾರ್ಜ್ ಆಗಿ ತಡೆದು ಹಿಡಿಲಿಕ್ಕೆ ಆಗ್ತದೆ. ಒಳ್ಳೆದು ಡಾಕ್ಟರ್ ಪ್ರಶಾಂತ್ ಅವರೇ, ಮುಖ್ಯವಾಗಿ ಕ್ಯಾನ್ಸರ್ನ ಒಂದು ಸ್ಥೂಲ ಪರಿಚಯ ಹಾಗೆ ಅದಕ್ಕೆ ಇರುವಂತಹ ಈಗಿನ ಟ್ರೀಟ್ಮೆಂಟ್ನ ಒಂದು ವಿಧಾನದ ಬಗ್ಗೆ ತಾವು ಮಾಹಿತಿಯನ್ನ ನೀಡಿದಿರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕ್ಯಾನ್ಸರ್ ಚಿಕಿತ್ಸೆಯ ನೂತನ ವಿಧಾನಗಳು ಈ ಕುರಿತು ಕ್ಯಾನ್ಸರ್ ತಜ್ಞರಾದ ಡಾ ಪ್ರಶಾಂತ್ ಡಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. ಇದೀಗ ಕೃಷಿ ಮಾಹಿತಿ. ಅಣಬೆಗಳ ಬಗ್ಗೆ ತಾವೆಲ್ಲ ಕೇಳಿರಬಹುದು. ಇವುಗಳಲ್ಲಿ ನೈಸರ್ಗಿಕವಾಗಿ ಬೆಳೆಯುವಂತಹ ಅಣಬೆಗಳಿವೆ, ಜೊತೆಗೆ ಕೃತಕವಾಗಿ ಅಣಬೆಯನ್ನ ಕೃಷಿಯನ್ನು ಕೂಡ ಮಾಡಿ ಬೆಳೆಯುವುದಕ್ಕೆ ಸಾಧ್ಯ ಇದೆ. ಬಹಳಷ್ಟು ಅಣಬೆಗಳು ವಿಷಕಾರಿಯಾಗಿರುವಂತಹವು, ಕೆಲವೊಂದಷ್ಟೇ ಅಣಬೆಗಳು ನಾವು ಆಹಾರ ಪದಾರ್ಥವಾಗಿಯೂ ಕೂಡ ಬಳಸುವುದಕ್ಕೆ ಅವಕಾಶ ಇದೆ. ವಿಶೇಷವಾಗಿ ಬಿಳಿ ಗುಂಡಿ ಅಣಬೆ ಅಥವಾ ಅಗಾರಿಕಸ್ ಬೈಸ್ಪೋರಸ್, ಭತ್ತದ ಹುಲ್ಲಿನ ಅಣಬೆ ವಾಲ್ವರೆಲ್ಲಾ ವಾಲ್ವೇಸಿಯೆ ಹಾಗೂ ಚಿಪ್ಪಣಬೆ ಅಥವಾ ಆಯಿಸ್ಟರ್ ಮಶ್ರೂಮ್, ಇವುಗಳನ್ನು ಕೃತಕವಾಗಿ ಬೆಳೆಯುವುದಕ್ಕೆ ಅವಕಾಶ ಇದೆ. ಬಿಳಿ ಗುಂಡಿ ಅಣಬೆ ಎನ್ನುವಂತಹದ್ದು ಹೆಚ್ಚು ಜನಪ್ರಿಯವಾದಂತಹ ತಳಿ, ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆಯನ್ನು ಕೂಡ ಹೊಂದಿದೆ. ಹೆಚ್ಚಾಗಿ ಈ ತಳಿಯನ್ನು ಬೆಟ್ಟ ಗುಡ್ಡ ಪ್ರದೇಶಗಳು ಹಾಗೂ ತಂಪಾದ ವಾತಾವರಣ ಇರುವ ಕಡೆಗಳಲ್ಲಿ ಮಾತ್ರ ಯಶಸ್ವಿಯಾಗಿ ಬೆಳೆಯಬಹುದು. ಇದನ್ನು ಇತರೆ ಪ್ರದೇಶಗಳಲ್ಲಿ ಬೆಳೆಯಬೇಕಾದರೆ ಹವೆಯ ನಿಯಂತ್ರಣವನ್ನು ಮಾಡಬೇಕಾಗ್ತದೆ. ತಂಪು ವಾತಾವರಣ ಇರಬೇಕು, ಉಷ್ಣತೆಯನ್ನು ಹತೋಟಿ ಮಾಡಬೇಕಾಗ್ತದೆ. ಕಾಂಪೋಸ್ಟ್ ಅನ್ನು ತಯಾರಿಸಿ ಇವುಗಳನ್ನು ಕೃತಕವಾಗಿಯೂ ಕೂಡ ಬೆಳಿಬಹುದು. ಉತ್ತಮವಾದಂತಹ ಫಲಿತಾಂಶ ಪಡಿಬೇಕಿದ್ರೆ ಕೊಠಡಿಯ ಉಷ್ಣತಾಮಾನವನ್ನು 16°C ಹಾಗೂ ತೇವಾಂಶವನ್ನು 80% ಕಾಪಾಡಿಕೊಳ್ಳಬೇಕಾಗ್ತದೆ. ಇದು ಸ್ವಲ್ಪ ವೆಚ್ಚದಾಯಕವೂ ಕೂಡ ಹೌದು. ಹಾಗಾಗಿ ಭತ್ತದ ಹುಲ್ಲಿನ ಅಣಬೆ ಅಥವಾ ವಾಲ್ವರೆಲ್ಲ ಇದನ್ನು ಉಷ್ಣವಲಯದ ಪ್ರದೇಶಗಳಲ್ಲಿ ವಾತಾವರಣದ ಉಷ್ಣಾಂಶ 30°C ಹೆಚ್ಚು ಇರುವಲ್ಲಿ ಭತ್ತದ ಹುಲ್ಲಿನ ಅಣಬೆಯನ್ನು ಯಶಸ್ವಿಯಾಗಿ ಬೆಳೆಯಬಹುದು. ಇದರ ಆಕಾರ ಹಾಗೂ ಬಣ್ಣ ಇತರ ಅಣಬೆಗಳಷ್ಟು ಆಕರ್ಷಕವಾಗಿರುವುದಿಲ್ಲ, ಆದರೂ ಕೂಡ ಇದು ಹೆಚ್ಚು ಜನಪ್ರಿಯ ಆಗಿರುವಂತಹ ತಳಿಯಲ್ಲ, ಕೆಲವು ಕಡೆ ಇದನ್ನು ಬೆಳೆಯಲಾಗ್ತಾ ಇದೆ. ಇನ್ನೊಂದು ಪ್ರಮುಖವಾದಂತಹ ಅಣಬೆ ತಳಿ ಚಿಪ್ಪಣಬೆ ಅಥವಾ ಆಯಿಸ್ಟರ್ ಮಶ್ರೂಮ್. ಈ ಅಣಬೆಯನ್ನು ಬೆಳೆಯುವಂತಹ ವಿಧಾನ ಅತ್ಯಂತ ಸರಳವಾಗಿದೆ. ಕಡಿಮೆ ವೆಚ್ಚದಲ್ಲಿ ಹಾಗೂ ಕಡಿಮೆ ಅವಧಿಯಲ್ಲಿ ಮನೆಗಳಲ್ಲಿಯೇ ಇವುಗಳನ್ನು ಬೆಳೆಯುವುದಕ್ಕೆ ಅವಕಾಶ ಇದೆ. ಬೆಳೆಯುವುದಕ್ಕೆ ಪ್ರಾರಂಭಿಸಿದ 22 ದಿವಸಗಳಲ್ಲಿ ಮೊದಲನೆಯ ಕೊಯ್ಲನ್ನು ಮಾಡಬಹುದು. ಇದನ್ನು 20-30°C ಉಷ್ಣತಾಮಾನ ಹಾಗೂ 75-80% ತೇವಾಂಶ ಇರುವಂತಹ ಪ್ರದೇಶಗಳಲ್ಲಿ ಅಥವಾ ಕೊಠಡಿಗಳಲ್ಲಿ ಇವುಗಳನ್ನು ಬೆಳೆಯಬಹುದು. ನಮ್ಮ ಪ್ರದೇಶದಲ್ಲಿ ಚಿಪ್ಪಣಬೆ ಅಥವಾ ಡಿಂಗ್ರಿ ಅಣಬೆ ಆಯಿಸ್ಟರ್ ಮಶ್ರೂಮ್ ಅನ್ನು ಯಶಸ್ವಿಯಾಗಿ ಮತ್ತು ಸುಲಭವಾಗಿ ಬೆಳೆಯಬಹುದು. ವೈಜ್ಞಾನಿಕ ತಳಹದಿಯ ಮೇಲೆ ಇದಕ್ಕೆ ಕೆಲವೊಂದು ಕಾರಣಗಳನ್ನು ಕೂಡ ನೀಡಬಹುದು. ಚಿಪ್ಪಣಬೆಯಲ್ಲಿ ಒಳ್ಳೆಯ ಸುವಾಸನೆ ಹಾಗೂ ಪೌಷ್ಟಿಕಾಂಶಗಳಿಂದ ಕೂಡಿರುವಂತಹ ತಳಿಗಳಿವೆ ಹಾಗೂ ವರ್ಷವಿಡೀ ಬೇರೆ ಬೇರೆ ತಳಿಗಳನ್ನು ಹವಾಮಾನಕ್ಕೆ ಅನುಗುಣವಾಗಿ ಇವುಗಳನ್ನು ಬೆಳೆಯಬಹುದು. ಈ ತಳಿಗಳನ್ನು ಎಲ್ಲ ತರಹದ ಕೃಷಿ ನಿರುಪಯುಕ್ತ ವಸ್ತುಗಳು, ಭತ್ತದ ಹುಲ್ಲು, ಗೋಧಿ ಹುಲ್ಲು, ಜೋಳದ ದಂಟು, ಕಬ್ಬಿನ ಸಿಪ್ಪೆ, ಹತ್ತಿ ಕಟ್ಟಿಗೆ, ಸೋಯಾ ಅವರೆಯ ದಂಟು, ಇವುಗಳ ಮೇಲೆಯೂ ಕೂಡ ಇದನ್ನು ಬೆಳೆಯುವುದಕ್ಕೆ ಅವಕಾಶ ಇದೆ. ಅಣಬೆಯ ಬೇರೆ ತಳಿಗಳಿಗೆ ಹೋಲಿಸಿ ನೋಡಿದರೆ ಚಿಪ್ಪಣಬೆಯ ಇಳುವರಿ ಅಧಿಕವಿದೆ. ಸುಮಾರು 500 ಕಿಲೋದಷ್ಟು ತಾಜಾ ಅಣಬೆಯನ್ನು 1 ಟನ್ ಭತ್ತದ ಹುಲ್ಲು ಅಥವಾ ಗೋಧಿ ಹುಲ್ಲಿನಲ್ಲಿ ಬೆಳೆಯಬಹುದು. ಬೆಳೆಯುವುದಕ್ಕೆ ತಗಲುವಂತಹ ವೆಚ್ಚ ಹಾಗೂ ಬಂಡವಾಳ ಅತ್ಯಂತ ಕಡಿಮೆ ಇರುತ್ತದೆ. ಬೆಳೆಯುವುದಕ್ಕೆ ಬೇಕಾಗುವಂತಹ ಅವಧಿಯೂ ಕೂಡ ಕಡಿಮೆ ಇರುತ್ತದೆ. ಬೆಳೆದ ತಾಜಾ ಅಣಬೆಗಳನ್ನು ಸುಮಾರು 35-48 ಗಂಟೆಗಳವರೆಗೆ ಉಪಯೋಗಿಸಬಹುದು. ಬಿಸಿಲಿನಲ್ಲಿ ಅಥವಾ ವಿದ್ಯುಚ್ಛಕ್ತಿ ಶಾಖದಿಂದ ಒಣಗಿಸಿ ಸ್ವಚ್ಛವಾದ ಪಾಲಿಥಿನ್ ಚೀಲದಲ್ಲಿ ಶೇಖರಿಸಿ ಇವುಗಳನ್ನು ನಂತರ ಉಪಯೋಗಿಸಬಹುದು. ಕೃಷಿ ಮಾಹಿತಿ ಕೇಳಿದಿರಿ. ಇದುವರೆಗೆ ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಕಾರವಾರ ಜನಪದ ಸಂಗೀತ ಕಾರ್ಯಕ್ರಮ. ಇನ್ನ ಕಾರ್ಯಕ್ರಮದಲ್ಲಿ ಇದೀಗ ಕೇಳಿ ರಾಣಿವ ಭೀಮಪ್ಪ ಕಲ್ಲಿಮನೆ ಮತ್ತು ಸಂಗಡಿಗರಿಂದ ಚೌಡಿಕೆ ಪದಗಳು. ನನರೇನು ಕಾಶಿವನ ಕೈಯಲ್ಲಿ ವರವ ಬೇಡಿದಾಳ, ಶಿವನ ಕೈಯಲ್ಲಿ ವರವ ಬೇಡಿದಾಳ, ಕಂಚಿನ ಚವಡಿ ಕಿಮಿಂಚುವ ಜಾಂಗೂಟಿ ಕಂಚಿ ಜೋಗ ಬೇಡುತ್ತ ನಡೆದಾಳಮ್ಮ, ಕಂಚಿ ಜೋಗ ಬೇಡುತ್ತ ನಡೆದಾಳಮ್ಮ, ತಾಯಿಯ ತಂದಿಯ ಹೆಸರ ಹೇಳಂದಾನ, ತಾಯಿಯ ತಂದಿಯ ಹೆಸರ ಹೇಳಂದಾನ, ತಾಯಿಯ ತಂದಿಯ ಹೆಸರ ತೋರಂದಾನ, ತಾಯಿ ಭೋಗವತಿ ತಂದಿರೇನು ಕರಾಜ ಗವತೋರ ಮಣಿ ಸೋಸಿರೇನು ಕಾನ, ಗವತೋರ ಮಣಿ ಸೋಸಿರೇನು ಕಾನ, ಕಂಚಿನ ಚವಡಿಕ್ಕಿ ಮಾತಲ್ಲಿ ನುಡದಾವ ಮಾತ ಇರುಗುಡದ ದೇವಿ ಪವಳಾಗ, ಮಾತ ಇರುಗುಡದ ತಾಯಿ ಪವಳಾಗ, ಇರುಗುಡದ ದೇವಿ ಪವಳಾಗ, ಮಾತ ಇರುಗುಡದ ತಾಯಿ ಪವಳಾಗ, ಮಾತ ಇರುಗುಡದ ತಾಯಿ ಮಾತಾಳ ಇರುಗುಡದ ಬಯಲಾರೆ ಲೋಕ ಬಾಡವ ಮಾತುಳದ ಗುಡಿಯ ಹೋಗ ತಾನ, ಮಾತುಳದ ಗುಡಿಯ ಹೋಗ ತಾನ, ಗಂಭೀರ ಭೀಮವನಿ ದಾತ ಯೋಗಿ ಬಾರು ನೀನೇ ಗಂಭೀರ ಹಿಡಿಯಲಿಲ್ಲ ಯಾಕಲಿಲ್ಲ ಮುರುಗಿ ಬ್ಯಾತ ಹಿಡಿಯಲಿಲ್ಲ ಮಂಗೈ ಜೋಳಿ ಯಾಕಲಿಲ್ಲ ಮುರುಗಿ ಬ್ಯಾತ ಹಿಡಿಯಲಿಲ್ಲ ಯಾಕಲಿಲ್ಲ ಮುರುಗಿ ಬ್ಯಾತ ಹಿಡಿಯಲಿಲ್ಲ ಊರಾಗ ನೀನು ತಿರುಗಲಿಲ್ಲ ಊರಾಗ ನೀನು ತಿರುಗಲಿಲ್ಲ ನಿನಗೂ ಯಾರು ನೀಡಲಿಲ್ಲ ಯೋಗಿ ಬಾರೋ ನೀನೇ ಗಂಭೀರ ಭೀಮವನಿ ದಾತ ಯೋಗಿ ಬಾರೋ ನೀನೇ ಗಂಭೀರ ಕುಂಡ್ರಲಿಲ್ಲ ಗಾದಿ ಮೇಲೆ ಮಲಗಲಿಲ್ಲ ಕುಂಡ್ರಲಿಲ್ಲ ಗಾದಿ ಮೇಲೆ ಮಲಗಲಿಲ್ಲ ಮಂಚದ ಮೇಲೆ ಕುಂಡ್ರಲಿಲ್ಲ ಗಾದಿ ಮೇಲೆ ಮಲಗಲಿಲ್ಲ ಕುಂಡ್ರಲಿಲ್ಲ ಗಾದಿ ಮೇಲೆ ಮಲಗಲಿಲ್ಲ ಎಬಸಿದಾರ ಹೇಳಲಿಲ್ಲ ಎಬಸಿದಾರ ಹೇಳಲಿಲ್ಲ ಭೋಗ ನೀನು ಮಾಡಲಿಲ್ಲ ಯೋಗಿ ಬಾರೋ ನೀನೇ ಗಂಭೀರ ಭೀಮವನಿ ದಾತ ಯೋಗಿ ಬಾರೋ ನೀನೇ ಗಂಭೀರ ಬಾಗಲಕೋಟೆ ವಾಸುಳ ಬಾಗಲಕೋಟೆ ಹುಚ್ಚನಾಗಿ ಹೆಚ್ಚಿನ ಪದವಿ ಹುಚ್ಚನಾಗಿ ಹೆಚ್ಚಿನ ಪದವಿ ಪಡದ ಲಡ್ಡು ಮುತ್ಯ ಯೋಗಿ ಬಾರೋ ನೀನೇ ಗಂಭೀರ ಭೀಮವನಿ ದಾತ ಯೋಗಿ ಬಾರೋ ನೀನೇ ಗಂಭೀರ ಹಿಂದಕ್ಕೆ ನರರನ್ನ ಆ